ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಇವತ್ತು ಮಿಶ್ರ ಮೀನು ಸಾಕಣೆ ಕುರಿತು ಸಂದರ್ಶನ. ಭಾಗವಹಿಸುವ ತಜ್ಞರು ಡಾಕ್ಟರ್ ನಾರಾಯಣ್ ಮೋಗೇರ್, ಸಂದರ್ಶಿಸುವವರು ಹೇಮಂತ್ ರಾಮಡ್ಗಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಶರಣು ಶರಣಾರ್ಥಿಗಳು. ಇವತ್ತು ನಾವು ಮಿಶ್ರ ಮೀನು ಸಾಕಾಣಿಕೆ ಅಂದರೆ ಒಂದು ಕೊಳದಲ್ಲಿ ಬೇರೆ ಬೇರೆ ತಳಿಯ ಮೀನುಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇದಕ್ಕೆ ಬೇರೆ ರೀತಿಯ ಅನುಕೂಲಗಳು ಇದಾವು ಅನ್ನುವಂಥದ್ದು. ಕೆಲವೊಂದಿಷ್ಟು ಕೊಳದಲ್ಲಿ ಒಂದೇ ಥರದ ಮೀನನ್ನು ಮಾತ್ರ ಸಾಕಾಣಿಕೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಮನೆಯಲ್ಲಿ ಅಕ್ವೇರಿಯಂ ಅಂತ ಇರುತ್ತಲ್ಲ, ಅಲ್ಲಿ ಸಾಕಾಣಿಕೆ ಮಾಡುವಂಥ ಮೀನುಗಳೇ ಬೇರೆ ಇರುತ್ತೆ. ಮತ್ತು ಎಷ್ಟೋ ಸಂದರ್ಭದೊಳಗೆ ಮೀನು ಮರಿಗಳನ್ನು ತಯಾರು ಮಾಡಿ ಬೇರೆ ರೈತರಿಗೆ ಕೊಡುವಂಥ ಉದ್ದೇಶ ಇಟ್ಕೊಂಡು ಮೀನು ಸಾಕಾಣಿಕೆ ಮಾಡೋದು. ಬೇರೆ ಬೇರೆ ರೀತಿ ಈ ರೀತಿ ಮೀನು ಸಾಕಾಣಿಕೆಗೆ ಅವಕಾಶಗಳು ಇದಾವು. ಸರ್ಕಾರ ಕೂಡ ಇದ್ರ ಬಗ್ಗೆ ಪ್ರೋತ್ಸಾಹವನ್ನು ಕೊಡುವಂಥ ಯೋಜನೆಗಳನ್ನು ಕೂಡ ಹಾಕ್ಕೊಂಡಿರುತ್ತೆ. ಇವತ್ತು ಮಿಶ್ರ ಮೀನು ಸಾಕಾಣಿಕೆ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ನಾರಾಯಣ್ ಮೋಗೇರ್ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಮೋಗೇರ್ ಅವರೇ. ನಮಸ್ಕಾರ. ಈ ಮಿಶ್ರ ಮೀನು ಸಾಕಾಣಿಕೆ ಅಂತೀವಲ್ಲ, ಹಂಗಂದ್ರೆ ಏನು ಸ್ವಲ್ಪ ಹೇಳಿ. ಮಿಶ್ರ ಮೀನುಗಳಲ್ಲಿ ಬೇರೆ ಬೇರೆ ತಳಿಗಳ ಮೀನುಗಳಿದೆ. ಎಲ್ಲ ತಳಿಗಳ ಮೀನುಗಳನ್ನು ಕೆಲವು ಆಯ್ಕೆ ಮಾಡಿದಂಥ ತಳಿಯ ಮೀನುಗಳನ್ನು ಒಂದೇ ಕೊಳದಲ್ಲಿ ಹಾಕಿ ಸಾಕುವುದರಿಂದ ನಾವು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಕಾರಣ ಎಂದರೆ ಈ ಕೊಳದ ನೀರಿನಲ್ಲಿ ನಾವು 3 ಆಯಾಮಗಳನ್ನು ಮಾಡ್ತೈತೆ. ಒಂದು ನೀರಿನ ಮೇಲ್ಗಡೆ ಪದರಗಳಲ್ಲಿರೋದು, ನೀರು ಮಧ್ಯಭಾಗದಲ್ಲಿರೋದು, ನೀರಿನ ಕೆಳಭಾಗದಲ್ಲಿದೆ. ಈ 3 ಪದರ ಆಯಾಮಗಳಲ್ಲಿ ಬೇರೆ ಬೇರೆ ಸೂಕ್ಷ್ಮಜೀವಿಗಳು ಬದುಕುವುದರಿಂದ ಈ ನಾವು ಆಯ್ಕೆ ಮಾಡಿದ ತಳಿ ಮೀನುಗಳು ಆ ಒಂದು ಆಹಾರವನ್ನು ತಿಂದು ಯಾವುದೇ ಒಂದು ಪೈಪೋಟಿ ಇಲ್ಲದೆ ಬೆಳೀತದೆ. ಆ ಒಂದು ನಿರ್ದಿಷ್ಟವಾದ ಒಂದು 8-10 ತಿಂಗಳೊಳಗೆ ಒಂದು ಮೀನು 1-1.5 ಕೆಜಿ ಬೆಳೆಸಬಹುದು. ಈ ಒಂದು ಮಿಶ್ರ ಮೀನು ತಾಕಣಕ್ಕೆ ಒಂದು ಪದ್ಧತಿಯಿಂದ ಇದೊಂಥರ ಬಹುಬೆಳೆ ಬಹುಬೆಳೆ ಪದ್ಧತಿ ಬೆಳೆ. ಇದರಲ್ಲಿ ಸಾಮಾನ್ಯವಾಗಿ ನಾವು ಹೆಚ್ಚಿನಂಶ ನಾವು ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ಕೆಲವು ಶೀಘ್ರ ಬೆಳವಣಿಗೆ ಆಗುವಂತ ಮೀನುಗಳನ್ನು ಆಯ್ಕೆ ಮಾಡ್ತೇವೆ. ಈ ಕಟ್ಲಾ, ರೋಹು, ಮೃಗಾಲ ಅಂದ್ರೆ 2 ತರ ಮೀನುಗಳನ್ನು ನಾವು ಒಂದು ಭಾರತೀಯ ಗೆಂಡೆ ಮೀನುಗಳಂತ ಹೇಳ್ತೇವೆ, ಇನ್ನೊಂದು ವಿದೇಶಿ ಗೆಂಡೆ ಮೀನು. ಈ ಭಾರತೀಯ ಗೆಂಡೆ ಮೀನು ಅಂದ್ರೆ ಈ ಕಟ್ಲಾ, ರೋಹು, ಮೃಗಾಲ. ವಿದೇಶಿ ಗೆಂಡೆ ಮೀನುಗಳಂದ್ರೆ ಗ್ರಾಸ್ ಕಾರ್ಪ್ ಅಂದ್ರೆ ಹುಲ್ಲುಗೆಂಡೆ, ಬೆಳ್ಳಿಗೆಂಡೆ ಮತ್ತು ಸಾಮಾನ್ಯ ಗೆಂಡೆ. ಇಂಥ 3 ಗೆಂಡೆಗಳದ್ದೇ ಇದೆಲ್ಲ ಸಾಮಾನ್ಯವಾಗಿ ಶೀಘ್ರವಾಗಿ ಬೆಳೆಯುವಂಥವು. ಒಂದು 8-10 ತಿಂಗಳಲ್ಲಿ ಇದು 1.5-2 ಕೆಜಿ 3 ಕೆಜಿ ಬೆಳೀತದೆ. ನನಗೇನು ಹೇಳಿದೆ, ವಿದೇಶಿ ಗೆಂಡೆ ಮೀನುಗಳಲ್ಲಿ ಹುಲ್ಲುಗೆಂಡೆ ಅದು ಸಾಮಾನ್ಯವಾಗಿ 3 ಕೆಜಿ ಬೆಳೀತದೆ. ಸರಿಯಾಗಿ ಆಹಾರ ಸರಿಯಾಗಿ ಬೆಳೆದ್ರೆ 1 ವರ್ಷಕ್ಕೆ 8-10 ತಿಂಗಳ 2.5-3 ಕೆಜಿ ಬೆಳೀತದೆ. ಹಾಗೆ ಅಂದ್ರೆ ಬೆಳ್ಳಿಗೆಂಡೆನೂ ಅದೇ ತರ 2.5-3 ಕೆಜಿ ಬೆಳೀತದೆ. ಸಾಮಾನ್ಯ ಗೆಂಡೆ ಅದು ಸದ್ಯ ಮಿನಿಮಮ್ 2 ಕೆಜಿ ಬೆಳೀತದೆ 1 ವರ್ಷಕ್ಕೆ. ಇದು 3 ಸಾಮಾನ್ಯವಾಗಿ ನಾವು ವಿದೇಶಿ ಗೆಂಡೆ ಮೀನುಗಳಂತ. ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಹಾಂಗ್ಕಾಂಗು, ಚೈನಾ, ಮತ್ತು ಸಿಂಗಾಪುರ್ ಇಲ್ಲಿಂದ ಕೆಲವು ಮೀನುಗಳನ್ನು ನಮ್ಮ ಇಂಡಿಯಾಕ್ಕೆ ಭಾರತಕ್ಕೆ ತಂದುಬಿಟ್ಟಿದ್ರು. ಅದನ್ನು ನಾವು ವಿದೇಶಿ ಗೆಂಡೆ ಮೀನುಗಳು ಅಥವಾ ಎಕ್ಸಾಟಿಕ್ ಕಾರ್ಪ್ ಎಂದು ಹೇಳ್ತೇವೆ, ಚೈನೀಸ್ ಕಾರ್ಪ್ ಎಂದು ಹೇಳ್ತೇವೆ ಇದಕ್ಕೆ. ಈ ರೀತಿಯಾಗಿ ಭಾರತ ಗೆಂಡೆ ಮೀನು ಅಂದರೆ ಭಾರತದಲ್ಲೇ ಹುಟ್ಟಿ ಬೆಳೆದಂಥ ಸಿಗಂಥ ಮೀನುಗಳು, ಅದೇ ಕಟ್ಲ, ರೋಹು, ಮೃಗಾಲ, ಇದು ಭಾರತೀಯ ಗೆಂಡೆ ಮೀನುಗಳು ಅಂತೇವೆ. ಈ ಮೀನು ನಾರು ತಳಿಗಳ ಮೀನುಗಳನ್ನು ಒಟ್ಟಿಗೆ ಒಂದೇ ಕೊಳದಲ್ಲಿ ಒಂದು ಆಹಾರದ ಪದ್ಧತಿ ಪ್ರಕಾರ ನಾವು ಶೇಖರಣೆ ಮಾಡಿ ಬೆಳೆಸಿದರೆ ಅದ್ರ ನಾವು ಹೆಚ್ಚು ಲಾಭ ಪಡೆಯಬಹುದು. ಒಂದೇ ಬೆಳೆಸಬಹುದು, ಆರು ತಳಿಗಳನ್ನು ಒಂದೇ ಬೆಳೆಸಬಹುದು. ಹಾಗಾದ್ರೆ ಕೊಳ ಅಂತೀವಲ್ಲ, ಎಷ್ಟು ಆಳ ಇರಬೇಕು ಅದು? ಕೊಳ ಸಾಮಾನ್ಯವಾಗಿ 2 ಮೀಟರ್ ಆಳದಿದ್ರೆ ಸರ್. ಅಂದ್ರೆ ಕೊಳದಲ್ಲಿ ಇನ್ನೊಂದು 2 ತರ ಅಂತಾರೆ. ಒಂದು ನಮ್ಮ ಒಂದು ಇದಕ್ಕೆ ಅಂದ್ರೆ ಟ್ರಾಪಿಕಲ್ ಮತ್ತೆ ಇದು ಟೆಂಪರೇಟ್ ಅಂತ ಹೇಳ್ತೀವಲ್ಲ, ಕೋಲ್ಡ್ ವಾತಾವರಣಕ್ಕೆ ಒಂದು ಕೆಲವು ಕೋಲ್ಡ್ ಇರ್ತದೆ ಕೆಲವು ಪ್ರದೇಶದಲ್ಲಿ, ಕೆಲವು ಪ್ರದೇಶ ಹೀಟ್ ಇರಲಿ. ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ 40-45 ಡಿಗ್ರಿ ಸೆಂಟಿಗ್ರೇಡ್ ಹೋಗುತ್ತೆ. ಮೀನಿನ ಕೊಳ ಸಾಧಾರಣವಾಗಿ 2.5 ಮೀಟರ್ ಇರಬೇಕು, ಆದ್ರೆ ನೀರಿನ ಆಳ ಕಡಿಮೆ ಅಂದ್ರೆ 2 ಮೀಟರ್ ಇರಬೇಕು. ಯಾಕೆಂದ್ರೆ ಬಿಸಿಲಿನ ತಾಪ, ನೀರು ಕಡಿಮೆ ಇದ್ರೆ ಕೊಳದಲ್ಲಿ ಸೂರ್ಯನ ಕಿರಣ ನೀರಿನ ಒಳಗಡೆ ಹೋಗಿ ನೀರು ಬಿಸಿ ಆಗ್ತದೆ. ನೀರು ಬಿಸಿ ಆದ್ರೆ ಏನಾಗುತ್ತೆ, ಅದರಲ್ಲಿರುವಂತ ನೈಸರ್ಗಿಕ ಆಹಾರ ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ಸಸ್ಯಜೀವಿಗಳು, ಪ್ರಾಣಿಜೀವಿಗಳು ಅದೆಲ್ಲ ಸತ್ತೋಗುತ್ತೆ. ಆ ಸಾಯುವುದರಿಂದ ಮೀನುಗಳಿಗೆ ಆಹಾರ ಕೊರತೆ ಆಗುತ್ತೆ ಮತ್ತು ಮೀನುಗಳಿಗೆ ತುಂಬಾ ಉಷ್ಣಾಂಶನೂ ಜಾಸ್ತಿ ಆಗುತ್ತೆ, ಅದ್ರ ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ಸಾಯೋ ಸಂದರ್ಭವೂ ಬರುತ್ತದೆ. ಆಕ್ಸಿಜನ್ ಕಡಿಮೆ ಆಗ್ತದೆ ಕೆಲವೊಂದು. ಇನ್ನು ಕೆಲವು ತಣ್ಣೀರಿನಲ್ಲಿ ಅಂದರೆ ಕೋಲ್ಡ್ ವಾಟರ್ ಸಾಧಾರಣವಾಗಿ 1.5 ಮೀಟರ್ ಇದ್ರೆ ಸಾಕು ನೀರಿನ. ವಾರ್ಮ್ ವಾಟರ್, ಕೋಲ್ಡ್ ವಾಟರ್, ವಾರ್ಮ್ ವಾಟರ್ ಅಲ್ಲ, ಕೋಲ್ಡ್ ವಾಟರ್ ತಣ್ಣೀರು ಮೀನು. ಈಗ ಹಿಮಾಲಯಕ್ಕೆ ಹೋಗಿ ಅಥವಾ ಜಮ್ಮು ಕಾಶ್ಮೀರ ಹೋಗಿ ಆಸಾಮ್ಗೆ ಹೋಗಿ ಅಲ್ಲೆಲ್ಲ ತಣ್ಣೀರು ಮೀನುಗಳಿದೆ. ಅಲ್ಲಿ ಸಾಕು ಮೀನುಗಳನ್ನೇ ಬೇರೆ ತಳಿಗಳು, ಮೀನು ತಳಿಗಳು. ನಾವು ಸಾಕು ಮೀನು ತಳಿಗಳೇ ಬೇರೆ ಇರ್ತದೆ. ಈ ರೀತಿಯಾಗಿ ಮತ್ತೆ ಆ ಕೊಳ ಆಳ ಇಷ್ಟು ಹೇಳಿದ್ರಿ, ಅಗಲ ಇಷ್ಟು ಇರಬೇಕು, ಉದ್ದ ಇರಬೇಕು. ನಾವು ಈಗ ಸಾಮಾನ್ಯವಾಗಿ ಕೊಳ ಅಂದ್ರೆ ಈಗ ಫಾರ್ಮ್ ಪೌಂಡು ಸಿಗುತ್ತೆ ಅಂದ್ರೆ ಕೃಷಿ ಹೊಂಡನು ನಾವು ಒಂದು ಕೊಳ ಅಂತ ಮಾಡ್ತೇವೆ. ಸಾಮಾನ್ಯವಾಗಿ ಮೀನು ಬಿಡ್ತೇವೆ, ಈ ಗೌರ್ಮೆಂಟ್ನವರು ಫ್ರೀ ಆಗಿ ನಮಗೆ ಕೊಳದಲ್ಲಿ ಬಿಡ್ಲಿಕ್ಕೆ ಅಂದ್ರೆ ಮೀನು ಸಾಕಾಣಿಕೆ ಉತ್ತೇಜನ ಮಾಡಲಿಕ್ಕೆ ಗೌರ್ಮೆಂಟ್ನವ್ರು ಕೊಡ್ತಾ ಇದ್ದಾರೆ. ಅದು ಸಣ್ಣ ಕೊಳ ಪ್ರಮಾಣ, ಅದನ್ನು ನಾವು ಕೊಳ ಅಂತ ಕನ್ಸಿಡರ್ ಮಾಡಲ್ಲ. ಏನೋ ಒಂದು ನೀರು, ಎಲ್ಲೋ ನೀರು ಸಿಗುತ್ತದೆ, ಅದನ್ನು ನಾವು ಉಪಯೋಗಿಸ್ಕೊಳ್ಳೋಕ್ಕಾಗಿ ಸ್ವಲ್ಪ ಮೀನು ಒಂದು 500 ಮೀನುವರೆಗಳನ್ನು ಬಿಟ್ಟು ಅದರಿಂದ ಲಾಭ ಪಡ್ಕೊಳ್ಳೋದು. ಆದರೆ ಕೊಳ ಎಂದರೆ ಮಿನಿಮಮ್ ನೀವು ಕಮರ್ಷಿಯಲ್ ಆಗಿ ಅಥವಾ ವಾಣಿಜ್ಯ ಬೆಳವಣಿಗೆಯಾಗಿ ಮಾಡಿದರೆ ಮಿನಿಮಮ್ 1 ಎಕರೆ ಇರಬೇಕಾಗುತ್ತೆ. ವಾಣಿಜ್ಯವಾಗಿ ನಾವು ಅದನ್ನು ಅಥವಾ ಅದೊಂದು ಉದ್ಯೋಗವಾಗಿ ಮಾಡೋದಿದ್ರೆ 1 ಎಕರೆ ಮಿನಿಮಮ್ ಬೇಕಾಗುತ್ತೆ. ಇಲ್ದಿರ ಅದರ ಲಾಭ ಬರೋ ಕಡಿಮೆ ಆಗುತ್ತೆ, ಕಡಿಮೆ ಇದ್ರೆ ಅಲ್ವಾ. ಓಕೆ, ಹೌದು. ಈಗ ಮುಖ್ಯವಾಗಿ ನಮ್ಗೆ ಮಳೆಗಾಲದಲ್ಲಿ ನೀರು ಸಂಗ್ರಹ ಆಗುತ್ತೆ, ಆ ಸಂದರ್ಭದೊಳಗೆ ಒಂದು 4-5 ತಿಂಗಳ, 6 ತಿಂಗಳ, 8 ತಿಂಗಳ ಇಷ್ಟು ನೀರನ್ನು ನಿಲ್ಲಿಸ್ಬೋದು. ಆ ನಂತರ ಬೇಸಿಗೆ ಸಮೀಪ ಬಂದಂಗೆಲ್ಲ ಅದು ಆವಿಯಾಗಿ ಹೋಗುತ್ತೆ, ನೀರು ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಗೆ 1 ವರ್ಷಕ್ಕೆ ಬರುವಂಥ ಕಟಾವು ಮಾಡಲು ಅವಕಾಶ ಇರುವಂಥ ಮೀನುಗಳು ಬೇಕಾಗಿಲ್ಲ, ಒಂದು ಸ್ವಲ್ಪ ಬೇಗ ಕಟಾವಿಗೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಹೇಳೋದು ಕರೆಕ್ಟ್. ಈಗ ಸಾಮಾನ್ಯವಾಗಿ ಜೂನಿಂದ ಮಳೆ ಸ್ಟಾರ್ಟ್ ಆಗುತ್ತೆ. ಜೂನಲ್ಲಿ ಕೆರೆ ಇದ್ರೆ ದೊಡ್ಡ ದೊಡ್ಡ ಸ್ವಲ್ಪ ಕೆರೆ ಇದ್ರೆ ನೀರು ತುಂಬಿಕೊಳ್ತದೆ. ಮಳೆ ನೀರು ಬರುವಾಗ ಅದ್ರ ಜೊತೆಯಲ್ಲಿ ಯಾವುದೋ ಒಂದು ಕೆಟ್ಟ ಮೀನು ಬರ್ತದೆ, ಅಂದ್ರೆ ಅನ್ವಾಂಟೆಡ್ ಅವಶ್ಯಕತೆ ಸಾಕಾಣಿಕೆ ಅವಲಕ್ಷಿತ ಆಗದಂತ ಒಂದು ಮೀನುಗಳು ಬರ್ತದೆ, ಅದನ್ನ ನಾವು ಭಕ್ಷಕ ಮೀನುಗಳಿಂದ ಹೇಳ್ತೇವೆ. ಆ ಮೀನುಗಳ ಇದ್ರದಿಂದ ನಾವು ಅಂತ ಕೊಳದಲ್ಲಿ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. ಕೊಳವನ್ನು ನಾವು ಹದ ಮಾಡಬೇಕು, ತಯಾರು ಮಾಡಬೇಕಾಗತ್ತೆ. ಅಲ್ಲಿರುವಂತಹ ಭಕ್ಷಕ ಮೀನುಗಳನ್ನು ತೆಗೆದು ನಾವು ಮರಿಗಳನ್ನು ಬಿಡಬೇಕಾಗತ್ತೆ. ನೀವು ಹೇಳಿದಾಗೆ ಜನವರಿ ಫೆಬ್ರವರಿ ತನಕ ನೀರು ಸಿಗುತ್ತೆ ನಮಗೆ, ಒಂದ್ಸಲ ತುಂಬಿದ್ರೆ, ದೊಡ್ಡ ಕೊಳ ಇದ್ರೆ. ಈಗ ಜೂನಿಂದ ಜನವರಿ ಫೆಬ್ರವರಿ 8-9 ತಿಂಗಳಾಗತ್ತೆ. ಆ 1-9 ತಿಂಗಳ ಅವಧಿಯಲ್ಲಿ ಮೀನು ಒಂದು ಮಿನಿಮಮ್ 1 ಕೆಜಿ ಅಂತ ಬೆಳೆದಿರ್ತಿರೋದು. ಆ ಥರ ಮಾಡುವ, ಇನ್ನೂ ಬೆಳೆಸಬೇಕಂತ ಇದ್ರೆ ಆ ಕೊಳ ಸಮೀಪದಲ್ಲಿ ಯಾವುದೋ ಒಂದು ಬೋರ್ವೆಲ್ ಇದ್ರೆ ಆ ಬೋರ್ವೆಲ್ ನೀರನ್ನು ಸ್ವಲ್ಪ ಪಂಪ್ ಮಾಡಬಹುದು. ಬಟ್ ಖಾಲಿ ಬೋರ್ವೆಲಲ್ಲಿ ಮೀನು ಬದುಕುವುದಿಲ್ಲ. ಬೋರ್ ನೀರಲ್ಲಿ ಸಾಲ್ಟ್ ಕಂಟೆಂಟ್ ಇರೋದ್ರಿಂದ, ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಅದು ಸಾಯ್ತದೆ ಮೀನು. ಆದರೆ ಮೊದಲು ಇರುವಂಥ ನೀರು, ಒಂದು ಮಳೆ ನೀರು ಅಥವಾ ನದಿ ನೀರು ಇರೋದು, ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೀರನ್ನು ಬೆರೆಸ್ಕೊಂಡ್ರೆ ಇನ್ನು ಮೇ ತನಕ ನಾವು ಮೀನು ಬೆಳೆಗಳನ್ನ ಮಾಡ್ಬೋದು. ಯಾವ್ಯಾವ ತಳಿ? ತಳಿ ಅಂದರೆ ಕಟ್ಲ, ರೋಹು, ಮೃಗಾಲ, ನಾನು ಹೇಳಿದೆ ವಿದೇಶಿ ಗೆಂಡೆ ಮೀನುಗಳು ಮತ್ತು ಭಾರತೀಯ ಗೆಂಡೆ ಮೀನುಗಳನ್ನು ನಾವು ಎರಡೂ ಮಿಕ್ಸ್ ಮಾಡಿ ಬಿಡೋದ್ರಿಂದ ಹೆಚ್ಚು ಲಾಭ ಆಗುತ್ತೆ. ಯಾವ ಸಮಯದಲ್ಲಿ ಯಾವ ತಿಂಗಳಲ್ಲಿ ಮೀನುಗಳನ್ನು ಕೊಳದಲ್ಲಿ ಬಿಡಬೇಕು ಅಂತ? ಮೀನು ಮರಿ ಮಾಡುವ ತಿಂಗಳು ಅಥವಾ ಮೀನನ್ನು ನಾವು ಸಂತಾನೋತ್ಪತ್ತಿ ಮಾಡುವ ಅಥವಾ ಮರಿ ಉತ್ಪನ್ನ ಮಾಡುವುದು ಸಾಮಾನ್ಯವಾಗಿ ಮೇ ಅಥವಾ ಜೂನಲ್ಲಿ. ಯಾಕೆಂದರೆ ಮಳೆ ಬಂದಾಗ ಮಾತ್ರ ಮೀನುಗಳು ಮರಿ ಮಾಡಲಿಕ್ಕೆ ರೆಡಿಯಾಗಿರ್ತದೆ. ಅಂದರೆ ವಾತಾವರಣ ಅದರ ಉಷ್ಣಾಂಶ ಕಡಿಮೆ ಇರಬೇಕು, ನೀರಿನ ಉಷ್ಣಾಂಶ 28-30 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಜಾಸ್ತಿ ಇದ್ದರೆ ಮೀನು ಮರಿ ಬಿಡಲ್ಲ, ಬರಿ ಬಿಟ್ಟರೂ ಅದರ ಮರಿ ಬಿಡುವಂಥ ಪ್ರಮಾಣ ಕಡಿಮೆ ಆಗ್ತದೆ. ನಮಗೆ ಮರಿ ಸಿಗುವುದು ಜೂನಲ್ಲಿ ಅಥವಾ ಜೂನ್ ಕೊನೆಯ ವಾರದಲ್ಲಿ ನಮಗೆ ಮರಿ ಸಿಗುತ್ತೆ, ಬೆರಳುದ್ದ ಮರಿ ಜೂನ್ ಅಥವಾ ಜುಲೈದಲ್ಲಿ. ಆ ಸಂದರ್ಭದಲ್ಲಿ ಮಾಡಲೇಬೇಕು, ಮತ್ತು ಬೇರೆ ಸಂದರ್ಭದಲ್ಲಿ ಸಿಗಲ್ಲ ಮೀನು ಮರಿ ಮಾಡಲಿಕ್ಕೆ. ಸೆಪ್ಟೆಂಬರ್ ತನಕ ಓಕೆ, ನೀರಿನ ಒಂದು ಅವಶ್ಯಕತೆ ತಕ್ಕಂತೆ ನಾವು ಇದನ್ನು ಮಾಡಲೇಬೇಕಾಗುತ್ತೆ. ಈ ಮೀನು ಮರಿ ಶೇಖರಣೆ ಮಾಡುವ ಪೂರ್ವದಲ್ಲಿ ಏನೇನು ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ? ನಾನು ಈಗ ಹೇಳಿದ್ದೇನೆ, ಮೊದಲು ಕೊಳೆಯನ್ನು ಆಯ್ಕೆ ಮಾಡಬೇಕಂದ್ರೆ ಎಲ್ಲಿ ನೀರಿರ್ತದೆ ಅಥವಾ ಕೆರೆ ನೀರು ಅಥವಾ ನದಿ ನೀರನ್ನು ಒಂದು ಆ ಮೂಲವನ್ನು ಕಂಡು ನಾವು ಮಾಡಬೇಕು, ಅಥವಾ ನಾವು ಮಳೆಗಾಲದಲ್ಲೇ ನೀರನ್ನು ಶೇಖರಣೆ ಮಾಡಿ ಜನವರಿ ಅಥವಾ ಫೆಬ್ರವರಿ ತನಕ ಶೇಖರಣೆ ಮಾಡ್ತಾ ಅಂತ ಹೇಳಿದ್ರು ಅದು ಓಕೆ. ಒಂದು ಸಲ ಕೊಳವನ್ನು ಆಯ್ಕೆ ಮಾಡಿದ ನಂತರ ಆ ಕೊಳದಲ್ಲಿ ಅಥವಾ ಮಳೆಗಾಲದಲ್ಲಿ ಬಂದ ತುಂಬಿದಂಥ ನೀರು ಕೊಳದಲ್ಲಿ ನಾವು ಮೊದಲು ಕೊಳವನ್ನು ಸ್ವಚ್ಛ ಮಾಡಬೇಕು. ನೀರು ಪೂರ್ತಿ ಬಸ್ದು ನೀರಿರಲಿ, ಆ ನೀರಿನಲ್ಲಿರುವಂತಹ ನಾನು ಹೇಳಿದೆ ಭಕ್ಷಕ ಮೀನುಗಳು ಬರ್ತದೆ, ಅದರಲ್ಲಿ ನಾವು ಅದನ್ನ ಸಾಕಣೆ ಮಾಡದೇ ಇಲ್ಲ ಅಂತ ಒಂದು ಮೀನುಗಳು ಬರ್ತದೆ. ಎಲ್ಲಿಂದ ಬರ್ತವೆ? ಕ್ಯಾಚ್ಮೆಂಟ್ ಏರಿಯಾ ಇಂದ ಹೇಳ್ತೇವೆ ನಾವು. ನೀರು ಹರಿದು ಬರುವಾಗ ಎಲ್ಲಿದೋ ಒಂದು ನದಿಯಿಂದ ಬರ್ಬೋದು, ಅವ್ರ ಡ್ಯಾಮ್ನಿಂದ ಬರ್ಬೋದು, ಇನ್ನೆಲ್ಲಿದೋ ಬರ್ಬೋದು, ಅದು ಭಕ್ಷಕ ಮೀನುಗಳಾಗಿರ್ತದೆ. ಅಂತ ಮೀನುಗಳು ನಾವು ಮೊದಲು ಕಂಟ್ರೋಲ್ ಮಾಡಬೇಕು, ಬಲೆಗಳಿಂದ ಮೂಲ ಮಾಡಬೇಕು, ಅಥವಾ ಸಮ ಕೆಲವು ನಾವೇನ್ ಮಾಡ್ತೇವೆ ಆ ಕೆಮಿಕಲ್ಸ್ ಅಂದ್ರೆ ಇದು ಕೆಮಿಕಲ್ಸ್ ಪ್ಲಾಂಟ್ ಬೇಸ್ಡ್, ಪ್ಲಾಂಟ್ ಅಂದ್ರೆ ಸಸ್ಯದ ಒಂದು ವಿಷಕಾರಿ ವಸ್ತುವನ್ನು ಉಪಯೋಗಿಸ್ತೇವೆ ನಾವು. ಈಗ ಟೀ ಸೀಡ್ ಕೇಕ್ ಯೂಸ್ ಮಾಡ್ಬೋದು, ಅಥವಾ ಜಾಗರಿ ಯೂಸ್ ಮಾಡ್ಬೋದು, ಟೆಪಿಯೋಕೋ ಫ್ಲೋರಾ ಅಂದ್ರೆ ಮರಗೆಣಸು ಅಂತ ಹೇಳ್ತೇವಲ್ಲ, ಆ ಮರಗೆಣಸನ್ನು ಉಪಯೋಗಿಸಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಅದು ಮಾಡುವುದರಿಂದ ತಂತ್ರಜ್ಞಾನ ಇರುತ್ತೆ, ತಂತ್ರಜ್ಞಾನ ಅದು ಮಾಡುವುದರಿಂದ ಅದರ ಉಸಿರಾಟಕ್ಕೆ ನಿಲ್ತದೆ ಮೀನುದು. ಈ ರೀತಿ ಹದ ಮಾಡಿದ್ವಿ, ಅದ ಮಾಡಿದ ನಂತರ ನಾವು ಅದನ್ನ ಆ ನೀರಿನ ಒಂದು ವಾತಾವರಣ, ಅದರ ನೀರಿನಲ್ಲಿ ಒಂದು ಆಮ್ಲಜನಕ ಇರ್ತದೆ, ಪಿ ಎಚ್ ಸಸಾರಜನಕ ಆಮ್ಲಜನಕ ಕ್ಷಾರ ಇದೆಲ್ಲ ನಾವು ಕಂಟ್ರೋಲ್ ಮಾಡ್ಬೇಕಾಗ್ತದೆ. 6.5 to 8.5 ತನಕ ಇರಬೇಕು ಮೀನು ಸಾಕಾಣಿಕೆ ಯೋಗ್ಯವಾದ ಒಂದು ನೀರಾಗಿರ್ತದೆ. ಆ ನೀರಿನಲ್ಲಿ ಸೂಕ್ಷ್ಮ ಜೀವಿಗಳು ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಬೆಳೀತದೆ. ಆ ಸೂಕ್ಷ್ಮ ಜೀವಿಗಳು ಬೆಳೆದ್ರಿಂದ ಮೀನುಗಳಿಗೆ ಆಹಾರವಾಗಿ ಪರಿವರ್ತನೆ ಆಗ್ತದೆ. ಈಗ ಪಿ ಎಚ್ ಹೆಚ್ಚು ಕಡಿಮೆ ಇತ್ತಂದ್ರೆ ಸರಿದಾರಿ, ಅದಕ್ಕೆ ನಾವು ಪಿ ಎಚ್ ಕಡಿಮೆ ಇತ್ತಂದ್ರೆ ಸುಣ್ಣ ಹಾಕಿ ಪಿ ಎಚ್ ಅನ್ನು ತಟಸ್ಥ ತರಬಹುದು. ಆದ್ರೆ ಪಿ ಎಚ್ ಹೆಚ್ಚು ಅಂತ ಇದ್ರೆ ಕಡಿಮೆ ಮಾಡ್ಲಿಕ್ಕೆ ಜಿಪ್ಸಮ್ ಹಾಕಿದ್ರೆ ಅದು ನಾರ್ಮಲ್ ಬರ್ತದೆ. ಜಿಪ್ಸಮ್ ಆಸಿಡ್ ಬೇಸ್ ಅಂತ, ಆ ಬೇಸ್ ಮೇಲೆ ನಾವು ಮಾಡಬಹುದು, ಸಮತೋಲನ ಮಾಡಬಹುದು. ಕಳೆಗಳನ್ನು ಕೂಡ ತೆಗಿಬೇಕಾಗುತ್ತೆ, ಒಂದು ಎಲ್ಲೇ ಹೋದ ಸಮ ಎಲ್ಲೇ ನೀರು ನಿಂತರು ಅದರಲ್ಲಿ ಕಳೆ ಇದೆ. ಕಳೆ ಅಂದ್ರೆ ನೀರಿನ ಕಳೆ ಅಂತ ಆಗ್ತವೆ, ಪ್ಲಾಂಟ್ ಇದೆ, ಸಸ್ಯಗಳು ಕೆಲವು ಐಡ್ರಲ್ಲ ವಾಟರ್ ಹೆಂತೆ ಇಂಥದ್ದೆಲ್ಲ ಇತ್ತು. ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ಕಳೆ ಇರುವುದು ಒಳ್ಳೆಯದು, ಸ್ವಲ್ಪ ಪ್ರಮಾಣದಲ್ಲಿ ಕೊಳದಲ್ಲಿ ಕಳೆ ಇರುವುದು ಒಳ್ಳೆಯದು. ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ಏನಾಗುತ್ತೆ, ಮೀನುಗಳಿಗೆ ಆಮ್ಲಜನಕ ಕೊರತೆ ಬರ್ತದೆ, ಅದನ್ನು ಹತೋಟಿಗೆ ಮಾಡಲೇಬೇಕಾಗ್ತದೆ. ಈ ಸ್ವಲ್ಪ ಪ್ರಮಾಣದ ಕಳೆ ಇರುವುದರಿಂದ ನಾವು ಹುಲ್ಲುಗೆಂಡೆ ಅಂತ ಒಂದು ಮೀನು ತಳಿ ಮೀನುಗಳನ್ನು ಬಿಡ್ತೇವೆ. ಆ ಹುಲ್ಲುಗೆಂಡೆ ಇಂಥ ಸ್ವಲ್ಪ ಪ್ರಮಾಣದಲ್ಲಿ ಕಳೆಗಳನ್ನೆಲ್ಲ ತಿಂದು ಅದು ಬದುಕ್ತದೆ ಕೊಳದಲ್ಲಿ. ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಅದು ಮೀನು ಬೆಳವಣಿಗೆಗೆ ಕುಂಠಿತವಾಗುತ್ತೆ. ಇಲ್ಲಿ ಗೊಬ್ಬರ ಹಾಕಬೇಕು ನೀರಿಗೆ? ಹೌದು. ಏನದು? ಈ ಗೊಬ್ಬರ ಹಾಕುವುದರಿಂದ ಈಗ ಎನ್ ಪಿ ಕೆ ಅಂತ ಹೇಳ್ತೇವೆ, ಮುಖ್ಯವಾಗಿ ನಾವು ಮೀನಿನ ಕೊಳಕ್ಕೆ ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರ ಹಾಕ್ತೇವೆ. ರಾಸಾಯನಿಕ ಅಲ್ಲ, ಅಲ್ಲ ಸ್ವಲ್ಪ ಪ್ರಮಾಣ ಹಾಕ್ತೇವೆ. ಅದು ಯಾವಾಗ ನಾವು ವಾಣಿಜ್ಯ ಬೆಳೆವಾಗಿ ಬೆಳೆದಾಗೆ. ಈಗ ಇನ್ನೊಂದು ಹೇಳ್ತೀನಿ, ಈಗ ಮೀನು ಸಾಕಾಣಿಕೆ ಮೂರು ತರವಾಗಿ ನಾವು ಮೀನು ಶೇಖರಣೆಯನ್ನು ಮಾಡ್ಬೋದು. ಒಂದು ಸಾಮಾನ್ಯ ಮೀನು ಮರಿ ಶೇಖರಣೆ ಅಂತ ಹೇಳ್ತೇವೆ, ಇನ್ನೊಂದು ಅರೆ ತೀವ್ರ ಮೀನು ಶೇಖರಣೆ, ಇನ್ನೊಂದು ಅತಿ ತೀವ್ರ ಮೀನು ಶೇಖರಣೆ ಅಂತ ಹೇಳ್ತೇವೆ. ಯಾಕೆಂದ್ರೆ ಒಂದು ಹೆಕ್ಟರ್ ಕೊಳದಲ್ಲಿ ಸಾಮಾನ್ಯವಾಗಿ ಒಂದು ಮೀನು ಆ ಒಂದು ಸ್ಕ್ವೇರ್ ಮೀಟರ್ ಅಲ್ಲಿ ಬದುಕಬೇಕಾದ್ರೆ ಆ ಒಂದು ಸ್ಕ್ವೇರ್ ಮೀಟರ್ ಅಲ್ಲಿ ಎಷ್ಟು ಆಹಾರ ಸಿಗುತ್ತೆ, ಒಂದು ಆಮ್ಲಜನಕ, ಇನ್ನೊಂದು ಆಹಾರ ಸಿಗುತ್ತೆ, ಇನ್ನೊಂದು ಜಾಗ. ಈ ಒಂದು ಮೀಟರ್ ಸ್ಕ್ವೇರ್ ಮೀಟರ್ ಒಂದು ಮೀನಿಗೆ ಬೇಕಾಗುವಂತ ಎಲ್ಲ ಆಹಾರ ಅದರಲ್ಲಿ ಸಿಗುತ್ತೆ. ಅದು ಅಂತ ಮೀನು ಒಂದು 8 to 10 ಒಂದು ಕೆ ಜಿಯಿಂದ 1.5 kg ಬೆಳೀತದೆ. ಇಲ್ಲಿ ನೀವು ಗೊಬ್ಬರ ಹಾಕುವುದರಿಂದ, ಗೊಬ್ಬರ ಅಂದ್ರೆ ಎಂತ, ಕೋಳಿ ಗೊಬ್ಬರ ಸಬ್ಡಿ ಗೊಬ್ಬರ ಎರಡು ಮಿಕ್ಸ್ ಮಾಡಾಕ್ತೇವೆ. ಈ ಹಾಕುವುದರಿಂದ ಒಂದು ಹೆಕ್ಟರ್ ಕೊಳಕ್ಕೆ 10 tons ಅಷ್ಟು ನಾವು ಸಗಣಿ ಹಾಕ್ಬೋದು. ಒಂದು ವರ್ಷಕ್ಕೆ ಒಮ್ಮೆಗೆ ಹಾಕೋದು ಇಲ್ಲ, ಅದನ್ನ ಬ್ಯಾಚ್ ವೈಸ್ ಅಂದ್ರೆ ಸ್ಪ್ಲಿಟ್ ಡೋಸ್ ಎಂದ ಹೇಳ್ತೇವೆ, ಹಂತ ಹಂತವಾಗಿ ಹಂತ ಹೋಗ್ತದೆ. 20% ಅಷ್ಟು ನಾವು ಅದನ್ನ ಹಾಕ್ಬೇಕು, ಅಂದ್ರೆ 2 tons ಅಷ್ಟು ನಾವು ಸಗಣಿಯನ್ನು ಹಾಕ್ಬೇಕು. ಆ 2 tons ಸಗಣಿ ಹಾಕುವುದರಿಂದ ಆ ಕೊಳದಲ್ಲಿ ಮೀನುಗಳಿಗೆ ಬೇಕಾದಂತಹ ಸೂಕ್ಷ್ಮ ಪ್ರಾಣಿ ಮತ್ತು ಸಸ್ಯಜೀವಿಗಳು ಬೆಳ್ಕೊಂಡು ಸರಿಯಾಗಿ ಹಂತದಲ್ಲಿ ಹಂತದಲ್ಲಿ ಇರ್ತದೆ ಕೊಳ. ನಂತರ ನಾವು ಆ ಮರಿಗಳನ್ನು ಬಿಡಬೇಕು. ಆ ನಂತರ ಇನ್ನೊಂದು 1 ಅಥವಾ 15 ಅಥವಾ 2 14 ನೋಡಿದ್ರೆ ಕೊಳದಲ್ಲಿ ನೀರಿನ ಬಣ್ಣ ಚೇಂಜ್ ಆಗಿರ್ತದೆ. ಬಣ್ಣ ಚೇಂಜ್ ಆಗ ಕಾರಣ ಏನಂದ್ರೆ ನೀರಿನಲ್ಲಿರೋ ಬೇಕಾದಷ್ಟು ಸೂಕ್ಷ್ಮ ಪ್ರಾಣಿ ಮತ್ತು ಸಸ್ಯಜೀವಿಗಳು ಇರುವುದಿಲ್ಲ. ಮತ್ತೆ ನಾವು 2 doses ಹಾಕ್ಬೇಕಾಗತ್ತೆ. ಬಣ್ಣ ನೋಡಿ ನಾವು ಗೊಬ್ಬರನ ಹಾಕ್ತಾರೆ ಹೋಗ್ಬೇಕಾಗತ್ತೆ. ನಾವು ಪ್ರತಿ ಸಲ ಆ ನೀರಿನಲ್ಲಿ ಬೇಕಾದಷ್ಟು ಸೂಕ್ಷ್ಮ ಸಸ್ಯ ಪ್ರಾಣಿ ಜೀವಿಗಳನ್ನು ಸಂಗ್ರಹ ಮಾಡಬೇಕಾಗತ್ತೆ. ಅದು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗಬಾರ್ದು. ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಮೀನುಗಳು ಉಸಿರಾಟ ಕ್ರಿಯೆ ಬಂದಾಗುತ್ತೆ, ಮೀನು ಸತ್ತೋಗುತ್ತೆ. ಕಡಿಮೆ ಆಗೋದ್ರಿಂದ ಮೀನು ಬೆಳವಣಿಗೆ ಕುಂಠಿತವಾಗುತ್ತೆ. ಹೌದು, ಈ ರೀತಿಯಾಗಿರ್ತದೆ. ಅಂದ್ರೆ ಈ ಗೊಬ್ಬರ ಹಾಕ್ತಿವಲ್ಲ, ಎಸ್, ಇಡೀ ಕೊಳ ತುಂಬಾ ಹರಡಬೇಕು. ಹೌದು, ಕೊಳ ತುಂಬಾ ಒಂದೇ ಕಡೆ ಹಾಕ್ಬಾರ್ದು, ಎಲ್ಲ ಕಡೆ ಕೊಳದಲ್ಲಿ ಸ್ಪ್ರೆಡ್ ಮಾಡಲೇಬೇಕಾಗ್ತದೆ. ಇಲ್ಲಿ ಕೊಳದಲ್ಲಿ ಸೂಕ್ಷ್ಮ ಜೀವಿಗಳ ಉತ್ಪನ್ನವನ್ನ ನೋಡಿಕೊಳ್ಳುವುದು, ಎಸ್, ಅದೇ ಈಗ ನಾನು ಹೇಳಿದ್ದೇನೆ. ಈಗ ಅದನ್ನು ಆಗಾಗ ನೀರಿನ ಬಣ್ಣವನ್ನು ನೋಡಿ ನಾವು ಸೂಕ್ಷ್ಮ ಜೀವಿಗಳು ಇದೆಯೋ ಇಲ್ಲವೋ ಅಂತ ಜಡ್ಜ್ ಮಾಡ್ಬೋದು. ಆ ರೀತಿ ಮಾಡೋದ್ರಿಂದ ನೀರು ಕಡಿಮೆ ಆದಾಗ ನಾವು ಮತ್ತೆ ಸಗಣಿ ಗೊಬ್ಬರವನ್ನು ಹಾಕಿ ನೀರಿನಲ್ಲಿ ಸಸ್ಯ ಸೂಕ್ಷ್ಮ ಮತ್ತು ಪ್ರಾಣಿ ಜೀವಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಮಾಡಿಸ್ಬೋದು. ಇದು ಖಾಲಿ ಸಗಣಿ ಹಾಕೋದ್ರಿಂದ ಒಂದೇ ಇದರಾಗೋದಿಲ್ಲ, ಸೂರ್ಯನ ಕಿರಣಗಳು ಈ ಒಂದು ನೀರಿನಲ್ಲಿ ಬಿದ್ದಾಗ ಆ ಸೂರ್ಯನ ಕಿರಣಕ್ಕೆ ಈ ಸಗಣಿ ಒಂದು ಗೊಬ್ಬರದ ಮೂಲಕ ರಿಯಾಕ್ಷನ್ ಆಗಿ ಅದು ಸೂಕ್ಷ್ಮ ಸಸ್ಯ ಮತ್ತು ಪ್ರಾಣಿಗಳು ಉತ್ಪನ್ನ ಆಗುತ್ತೆ. ಅದನ್ನು ನಾವೇನಾಗ್ತೇವೆ ಫೋಟೋಸಿಂಥಸೈಸ್ ಎಂದ ಹೇಳ್ತೇವೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದ ಹೇಳ್ತೇವೆ. ಪತ್ರ ಹರಿತ್ವ, ನೀಲಿ ಪತ್ರ ಹರಿತ್ವ ಅಂತ ಹೇಳ್ತೇವೆ. ಮೀನು ಮರಿಯನ್ನ ಶೇಖರಣೆ ಮಾಡುವುದು ಏನಂಗಂದ್ರೆ, ಮೀನು ಮರಿಗಳನ್ನು ಕೊಳದಲ್ಲಿ ಶೇಖರಣೆ ಮಾಡೋದು ಅಂದ್ರೆ ಈ ಗೊಬ್ಬರ ಹಾಕಿ ನೀರಿನಲ್ಲಿ ಸೂಕ್ಷ್ಮ ಪ್ರಾಣಿ ಮತ್ತು ಸಸ್ಯಗಳು ಸರಿಯಾದ ಪ್ರಮಾಣದಲ್ಲಿ ಇದೆ ಅಂತ ನೋಡಿದ ನಂತರ ನಾವು ಮೀನು ಮರಿಯನ್ನು ಶೇಖರಣೆ ಮಾಡಲೇಬೇಕು. ಆ ಮೀನು ಮರಿಯನ್ನು ಶೇಖರಣೆ ಮಾಡುವ ಸಂದರ್ಭದಲ್ಲಿ ನಾವು ಅದು ಮುಖ್ಯವಾಗಿ ವಾತಾವರಣ ಅಂದರೆ ಉಷ್ಣಾಂಶ ನೋಡಬೇಕು. ಸಾಮಾನ್ಯವಾಗಿ ನಾವು ಮೀನು ಮರಿಗಳನ್ನು ಬೆಳಿಗ್ಗೆ 6-8 ಗಂಟೆ ಒಳಗಡೆ ಶೇಖರಣೆ ಮಾಡ್ತೇವೆ ಅಥವಾ ಸಂಜೆ 6-8 ಗಂಟೆ ಮಾಡ್ತೇವೆ. ಯಾಕೆಂದರೆ ನೀರಿನ ಉಷ್ಣಾಂಶ ಜಾಸ್ತಿ ಇರಬೇಕು. ನಾವು ಎಲ್ಲಿದೋ ಒಂದು ಮರಿಗಳನ್ನು ತಂದಿರ್ತೇವೆ, ಆ ಮರಿ ಬದುಕಿದ ವಾತಾವರಣ ನೀರಿನ ವಾತಾವರಣ ಬೇರೆ ಇರುತ್ತೆ, ಈ ಒಂದು ಕೊಳದ ನೀರಿನ ವಾತಾವರಣ ಬೇರೆ ಇರ್ತದೆ, ಅಲ್ಲಿ ಆಮ್ಲಜನಕ ಇದು ಪಿ ಎಚ್ ಅದು ಬೇರೆಯೇ ಇರ್ತದೆ, ಇಲ್ಲಿ ಪಿ ಎಚ್ ಬೇರೆ ಇರ್ತದೆ. ಅದ್ರ ಜೊತೆಯಲ್ಲಿ ನೀರಿನ ಉಷ್ಣಾಂಶ ಜಾಸ್ತಿ ಆದರೆ ಬಿಡುವ ಟೈಮ್ದಲ್ಲಿ ಶಾಕ್ ಆಗಿ ಸಾಯ್ತದೆ. ಅದಕ್ಕೆ ನೀರಿನ ಉಷ್ಣಾಂಶ ಸಾಮಾನ್ಯವಾಗಿ 25-28 ಡಿಗ್ರಿ ಇರಬೇಕು, ಅದು ಸಾಮಾನ್ಯ ಬೆಳಿಗ್ಗೆ ಮತ್ತು ಈವ್ನಿಂಗ್ ಇರ್ತದೆ. ಅಂತ ಬಿಡುಗಡೆ ಬಿಡುಗಡೆ ಮಾಡಿದ್ರೆ ಅದು ನಿಧಾನವಾಗಿ ಆ ಒಂದು ನೀರಿನ ಒಂದು ಇದಕ್ಕೆ ಹೊಂದ್ಕೊಳ್ತದೆ ಬೇರೆ ಕಡೆ ಎಲ್ಲ ಬಂದದ್ದು. ಈಗ ಕೊಳದಲ್ಲಿ ಮೀನು ಮರಿಗಳನ್ನು ನಾವು ಬಿಡ್ತೀವಲ್ಲ, ಆ ಬಿಡೋಕ್ಕಿಂತ ಮುಂಚೆ ಏನಾದರೂ ಕ್ರಮ ಅನುಸರಿಸಬೇಕಾ? ಹೌದು, ಕೊಳದಲ್ಲಿರುವಂಥ ಕಳೆಗಳನ್ನು ನಾವು ಕಡೆ ಮಾಡಬೇಕು. ಇನ್ನೊಂದು ಕೊಳದಲ್ಲಿರುವಂಥ ಭಕ್ಷಕ ಮೀನುಗಳನ್ನು ನಾವು ತೊಡಗಿ ತರಬೇಕು. ಕೊಳವನ್ನು ಹದ ಮಾಡಬೇಕು ಅಂದರೆ ಈಗ ಸೂಕ್ಷ್ಮ ಜೀವಿಗಳು ಮತ್ತು ಸೂಕ್ಷ್ಮ ಪ್ರಾಣಿ ಮತ್ತು ಸಸ್ಯಗಳನ್ನು ಹದ ಮಾಡಬೇಕು ಅದರಲ್ಲಿ. ಮತ್ತು ಇನ್ನೊಂದು ಕೊಳದಲ್ಲಿರುವಂಥ ಎಲ್ಲ ಅನ್ವಾಂಟೆಡ್ ಭಕ್ಷಕ ಮೀನುಗಳು ಅಂತ ಹೇಳಿದ್ದೇನೆ, ಅದನ್ನೆಲ್ಲ ಪೂರ್ತಿ ಖಾಲಿ ಮಾಡಲೇಬೇಕು. ಇಲ್ಲದೇ ಇದ್ದರೆ ಮೀನು ಮರಿಗಳನ್ನು ತಿಂದು ಹಾಕ್ತದೆ. ಅಥವಾ ಈ ಒಂದು ರೀತಿಯಾಗಿ ನಾವು ಕೊಳವನ್ನು ತಯಾರು ಮಾಡದೇ ಇದ್ರೆ ಬಿಡುವ ಪುರದಲ್ಲಿ ಆ ಮೀನು ಮರಿಗಳು ಸತ್ತೋಗುತ್ತೆ. ಈಗ ಮೀನುಗಳಿಗೆ ಆಹಾರದ ಕೊರತೆ ಆಗಬಾರ್ದು ಅಂದರೆ ಏನು ಮಾಡೋದು? ನಾವು ಸಮಯಕ್ಕೆ ತಕ್ಕಂತೆ ಮೀನು ನೀರಿನಲ್ಲಿ ಆಹಾರ ಸೂಕ್ಷ್ಮಜೀವಿ ಪ್ರಾಣಿ ಮತ್ತು ಸಸ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಡುವಂತೆ ವ್ಯವಸ್ಥೆ ಮಾಡಬೇಕು. ಅದನ್ನು ಗೊಬ್ಬರ ಮೂಲಕ ಮಾಡಬಹುದು. ಇನ್ನು ಕೆಲವು ಅದು ಸಾಧ್ಯವಾಗದೇ ಇದ್ರೆ ಅನಿವಾರ್ಯ ಸಂದರ್ಭದಲ್ಲಿ ನಾವು ಮೀನುಗಳಿಗೆ ಕೃತಕ ಆಹಾರವನ್ನು ಹಾಕಬೇಕಾಗತ್ತೆ. ಅದು ಯಾವ ಸಂದರ್ಭದಲ್ಲಿ? ನೀರಿನಲ್ಲಿ ನಾವು 1 ಹೆಕ್ಟರ್ಗೆ 10,000 ಮರಿಗಿಂತ ಜಾಸ್ತಿ ಮರಿಗಳನ್ನು ಬಿಟ್ಟರೆ ನಾವು ಕೃತಕ ಆಹಾರವನ್ನು ಕೊಡಲೇಬೇಕಾಗುತ್ತೆ. ಯಾಕೆಂದ್ರೆ ಅದರಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಮೀನಿನ ಆಹಾರ ಕಡಿಮೆ ಆಗುತ್ತೆ. 1 ವರ್ಷಕ್ಕೆ 1-10 ತಿಂಗಳಿಗೆ 1-1 ಕಿಲೋ. ಇನ್ನು ನಾವು ಅರೆ ತೀವ್ರ ಸಂದರ್ಭ ಅರೆ ತೀವ್ರ ಶೇಖರಣೆ ಮಾಡಿದರೆ 10,000 ಬರಲಿ 20,000 ಬಿಡ್ತೇವೆ. ಆದರೆ 1 ಸ್ಕ್ವೇರ್ ಮೀಟರಲ್ಲಿ 1 ಮೀನು ಬದುಕು ಬರಲಿ 2-3 ಮೀನು ಬಿಡ್ತೇವೆ. ಅಲ್ಲಿ ಮೀನುಗಳಿಗೆ ಪೈಪೋಟಿ ಆಗುತ್ತೆ, ಆಹಾರಕ್ಕಾಗಿ, ಜಾಗಕ್ಕಾಗಿ, ಆಮ್ಲಜನಕಕ್ಕಾಗಿ, ಇದೆಲ್ಲದಕ್ಕೂ ಪೈಪೋಟಿ. ಆವಾಗ ಮೀನಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಆ ಒಂದು ಸಂದರ್ಭಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಆಮ್ಲಜನಕವನ್ನು ಜಾಸ್ತಿ ಮಾಡಬೇಕಾಗತ್ತೆ ನೀರಿನಲ್ಲಿ. ಹೇಗೆ? ನೀರಿನ ಆಮ್ಲಜನಕ ಜಾಸ್ತಿ ಮಾಡುವ ಒಂದು ನೀರನ್ನು ಪ್ರತಿ ವಾರ ಅಥವಾ ಪ್ರತಿ 2 ದಿವಸಕ್ಕೆ ಒಂದಲ್ಲ ನೀರನ್ನು ಸ್ವಲ್ಪ ಪ್ರಮಾಣ 10-20% ಕೊಳದ ನೀರನ್ನು ಚೇಂಜ್ ಮಾಡಬೇಕು. ಹೊಸ ನೀರನ್ನು ಬೇರೆ ನೀರನ್ನು ಹಾಕಬೇಕು. ಬೇರೆ ನೀರು ಹಾಕುವುದರಿಂದ ಕೊಳದಲ್ಲಿ ಏನಾಗ್ತದೆ, ಸ್ವಲ್ಪ ಹೊಂಡ ಆಗುತ್ತೆ ನೀರಿನಲ್ಲಿ. ಆ ಹೊಂಡದಾಗ ನೀರಿನಲ್ಲಿ ಗಾಳಿ ಈ ಕೊಳದ ನೀರಿನೊಳಗೆ ಸೇರಿಕೊಂಡು ಅದು ಗಾಳಿ ಕರಗಿದಾಗ ಆ ಗಾಳಿಯಲ್ಲಿರುವ ಆಮ್ಲಜನಕ ಈ ಮೀನು ಉಪಯೋಗಿಸ್ತದೆ. ಒಂದು ಇದೊಂದು ಆಮ್ಲಜನಕವನ್ನು ಜಾಸ್ತಿ ಮಾಡುವಂಥ ಪ್ರಮಾಣ. ಇನ್ನೊಂದು ಮಾಡ್ತೇವೆ ನಾವು ಪ್ಯಾಡಲ್ ವೀಲರ್ ಅಂತ, ಇದು ಕಮರ್ಷಿಯಲ್ ಇದರಲ್ಲಿ ಬರ್ತದೆ. ಆ ಪ್ಯಾಡಲ್ ವೀಲರ್ ನಾವು ರೊಟೇಟ್ ಮಾಡ್ತಾ ಇರ್ತೇವೆ ಕೊಳದಲ್ಲಿ, ಮಾಡೋದ್ರಿಂದ ನೀರನ್ನು ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲೆ ತಗ್ತ ಮೇಲ್ಗಡೆ ಆವಾಗ ಗಾಳಿ ಅದರೊಳಗೆ ನೀರಿನೊಳಗೆ ಸೇರಿಕೊಂಡು ನೀರಿನಲ್ಲಿ ಕರಗ್ತದೆ, ಆಮ್ಲಜನಕ ಪ್ರಮಾಣ ಜಾಸ್ತಿ ಆಗ್ತದೆ. ಈಗ ಇನ್ನೊಂದು ಸಮಸ್ಯೆ ಅಂದರೆ ಸಾಮಾನ್ಯವಾಗಿ ಈ ಸಸ್ಯಜೀವಿಗಳು ಜೂಪ್ಲಾಂಕ್ಟನ್ ಅಂತ ಹೇಳ್ತೇವಲ್ಲ, ಸಸ್ಯಜೀವಿಗಳು ಏನು ಮಾಡ್ತವೆ, ಹಗಲು ಟೈಮ್ದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಸಿರಾಡಿ ಆಮ್ಲಜನಕ ಬಿಡ್ತದೆ. ಇದು ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಜಾಸ್ತಿ ಆಗುತ್ತೆ, ಅದು ಕಾರಣ ಆಗುತ್ತೆ. ಇನ್ನು ಮರಿಗಳನ್ನು ಎಲ್ಲಿಂದ ತರಬೇಕು? ಸಾಮಾನ್ಯವಾಗಿ ಮರಿ ಉತ್ಪಾದನೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು BRP ಅಲ್ಲಿ ಇದೆ, ಇನ್ನೊಂದು ಹೊಸಪೇಟಾ ಇದೆ TB ಡ್ಯಾಮು, ಇನ್ನೊಂದು BRP ಅದು ಭದ್ರಾವತಿಯಲ್ಲಿದೆ. ಈ ಎರಡು ಹೆಚ್ಚಿನ ಪ್ರಮಾಣದಲ್ಲಿ ಮರಿಯನ್ನು ಉತ್ಪನ್ನ ಮಾಡ್ತಾರೆ, ಅಲ್ಲಿಂದ ನಾವು ತರಲೇಬೇಕಾಗುತ್ತೆ. ಈ ಸಣ್ಣ ಪ್ರಮಾಣದಲ್ಲಿ ಬೇಕಿದ್ರೆ ನಮ್ಮ ಡಿಸ್ಟ್ರಿಕ್ಟ್ ತಾಲೂಕು ಲೆವೆಲಲ್ಲಿ ಸಹಾಯಕ ನಿರ್ದೇಶಕರು ಅಂತ ಮೀನುಗಾರಿಕೆ ಅಂತ ಇರ್ತಾರೆ, ಅವರಿಗೆ ನಾವು ಹೇಳಿದರೆ ಅವರು ತರಿಸ್ಕೊಡ್ತಾರೆ. ಒಂದು ತಾಲೂಕಿಗೆ ಎಷ್ಟು ಬೇಕಾಗ್ತದೆ ಅಂತ ಅಷ್ಟು ತಂದು ಅವರವರಿಗೆ ಹಂಚ್ತಾರೆ, ಬಂದು ಕೊಡ್ತಾರೆ. ಅದೇ ದೊಡ್ಡ ಪ್ರಮಾಣ ಬೇಕಿದ್ರೆ ನಾವು ಅಲ್ಲಿಗೆ ಹೋಗಬೇಕಾಗ್ತದೆ. ಕೊಂಡ್ಕೊಳ್ಳುವಾಗ ಏನಾದರೂ ಕ್ರಮ ಅನುಸರಿಸಬೇಕಾ? ಹೌದು, ಕಂಡುಕೊಳ್ಳುವಾಗ ಮೀನು ಮರಿ ಆಕ್ಟಿವ್ ಆಗಿದೆಯೋ ಅಂದರೆ ಚಟುವಟಿಕೆಯಿಂದ ಇದು ಕೂಡಿದೆಯೋ ಇಲ್ವೋ ಅಂತ. ಅದು ಈಗ ಪ್ಯಾಕ್ ಮಾಡಿದಾಗ ಒಂದು ಪಾಲಿಥಿನಲ್ಲಿ ಪ್ಯಾಕ್ ಮಾಡ್ಕೊ ಬರ್ತೇವೆ ನಾವು. ಆ ಪ್ಯಾಕ್ ಮಾಡಿದ ಕೆಲವು ಮೀನುಗಳು ಏನಾಗ್ತದೆ, ಚಟುವಟಿಕೆನೇ ಇರಲ್ಲ. ಅವ್ರು ಏನು ಮಾಡ್ತಾರೆ ಅಂದ್ರೆ ಜೀವಾಯ್ತು ಇಲ್ಲೋ ಗೊತ್ತಾಗ ಜೀವಾಗ್ತದೆ. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ, ನಾವು ಆರ್ಡರ್ ಮಾಡಿದಾಗ ಒಂದು ಬಿಲಿಯನ್ಸು ಅಥವಾ 10,000-10,000 ಮರಿಗಳನ್ನೆಲ್ಲ ಒಂದೇ ಅಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಕೂಡ ಹಾಕ್ಬಿಡ್ತಾರೆ. ಇದೇನ್ ಹೇಳ್ತೇವೆ ನಾವು, ಅಕ್ಲಮೈಟೇಷನ್ ಅಂತ ಹೇಳ್ತಾರೆ, ಹೊಂದಾಣಿಕೆ ಅಂತ ಹೇಳ್ತೇವೆ. ನಾವು ಪ್ಯಾಕಿಂಗ್ ಮಾಡಿ ಬರುವಾಗ ಒಂದು ಪ್ಯಾಕಿಂಗ್ ಪಾಲಿಥಿನ್ ಪ್ಯಾಕ್ದಲ್ಲಿ ಸಾಧಾರಣವಾಗಿ 2,000 ಮರಿಗಳು ಇರ್ತವೆ. ಬರ್ತಾರ ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ತರುವಾಗ ಈಗ 200-300 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತಾರೆ. ಅವ್ರು ಪ್ಯಾಕ್ ಮಾಡೋಕ್ಕಿಂತ ಮೊದಲು ಅದಕ್ಕೆ ಊಟ ಹಾಕಲ್ಲ, ಸ್ಟಾರ್ವೇಷನ್ ಕಂಡೀಷನ್ ಇರ್ತಾರೆ, ಅಂದ್ರೆ ಅಶುವೆ ಕಂಡೀಷನ್ ಇರ್ತದೆ. ಯಾಕೆಂತ ಹೇಳಿದ್ರೆ ಅದನ್ನ ಪ್ಯಾಕ್ ಮಾಡಿದಾಗ ಅದಕ್ಕೆ ಆಹಾರ ಕೊಟ್ರೆ ಅದು ಜೀರ್ಣ ಆದನ್ನೆಲ್ಲ ಪಿಕಲ್ ಮ್ಯಾಟರ್ ಅಂತ ಹೇಳ್ತೇವಲ್ಲ ಹೊಲಸು, ಅದನ್ನೆಲ್ಲ ಪ್ಯಾಕೆಟ್ ಅಲ್ಲಿ ಉಳಿದಿರ್ತಾರೆ. ಪ್ಯಾಕೆಟ್ ನಲ್ಲಿ ಉಳಿಯೋದ್ರಿಂದ ಆ ಪ್ಯಾಕೆಟ್ ನಲ್ಲಿ ನೀರಿನಲ್ಲಿ ಅಮೋನಿಯಾ ಜಾಸ್ತಿ ಆಗುತ್ತೆ. ಅಮೋನಿಯಾ ಜಾಸ್ತಿ ಆಗಿದೆ, ಅಮೋನಿಯಾ ಅಂದ್ರೆ ವಿಷ, ಮೀನುಗಳು ಸಾಯ್ತಾರೆ ಪ್ಯಾಕೆಟ್ ನಲ್ಲಿ. ಅದು ಜಾಸ್ತಿ ಇದೆ, ಅದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ರೇನ್ ಮಾಡ್ತಾರೆ, ಒಂದು 6 ತಾಸು ಮೊದಲು ಏನು ಆಹಾರ ಕೊಡಲ್ಲ ಅದಕ್ಕೆ. ಆದ್ರೆ ಖಾಲಿ ಪ್ಯಾಕಿಂಗ್ ಮಾಡಿದ ಆಕ್ಸಿಜನ್ ತುಂಬಿರ್ತಾರೆ, ಈ ಆಕ್ಸಿಜನ್ ಅನ್ನೇ ಉಸಿರಾಡಿಸಿ ಅದು ಬದುಕ್ತದೆ. ಇಲ್ಲಿ ತನಕ ನಾವು ಅದನ್ನು ಇದು ಮಾಡ್ಬೋದು. ಮತ್ತೆ ಮೀನು ರ್ಯಾಂಡಮ್ ಆಗಿ ಹೆಂಗೆ ಹಾಕಿ ಹಿಂಗೆ ತುಂಬಿಕೊಡ್ತಾರೆ, ಆದ್ರೆ ನಾವು ಅಲ್ಲಿ ಜಾಗೃತಿ ಮಾಡಬೇಕು. ಮೀನು ಚೆಲವನ್ನೆಲ್ಲ ಇದೆಯೋ ಇಲ್ವೋ ಅಂತ ಅಬ್ಸರ್ವ್ ಮಾಡಿ ಪ್ಯಾಕ್ ಮಾಡಿಸ್ಬೇಕು. ಇಲ್ಲದೇ ಇದ್ರೆ ಅದು ಬರುವವರೆಗೂ ಇಲ್ಲ 50% ಸತ್ತು ಹೋಗಿರ್ತದೆ. ಅದೇ ಮಿಶ್ರ ಮೀನು ಸಾಕಾಣಿಕೆ ಸಂದರ್ಭದೊಳಗೆ ಒಂದೇ ತಳಿ ಒಂದ್ಸಲ ಬಿಡುದು ಅಥವಾ ಬೇರೆ ತಳಿ ಬೇರೆ ಬೇರೆ ಟೈಮಲ್ಲಿ ಬಿಡುದು, ಹಂಗೆ ಮಾಡೋದು ಎಲ್ಲ ಒಮ್ಮೆ ಬಿಡುದು ಹೇಗೆ? ಇಲ್ಲ, ಅವರು ಎಲ್ಲ ಒಂದು ಈ ಕಟ್ಲಾ ಇದ್ರೆ ಕಟ್ಲಾ ಒಂದು ಪ್ಯಾಕೆಟ್ ಮಾಡ್ತಾರೆ, ರೋ ಇದ್ರೆ ರೋ ಒಂದು ಪ್ಯಾಕೆಟ್, ಸಪ್ರೇಟ್ ಪ್ಯಾಕೆಟ್ ಮಾಡ್ತಾರೆ. ಬಡುವಾಗ ಎಲ್ಲ ಒಟ್ಟಿಗೆ ಒಂದು ಪ್ಯಾಕೆಟ್ ಅನ್ನು ಒಡೆದು ಬಿಟ್ಕೊಳ್ಳೋದಲ್ಲಿ ಬಿಡ್ಬೋದು, ಒಮ್ಮೆಲೆ ಬಿಡ್ಬೋದು, ಏನು ತೊಂದರೆ ಆಗಲ್ಲ. ಆದ್ರೆ ಬಿಡುವತ್ನಕ್ಕೆ ಸಂದರ್ಭ ಬಿಡೋದಲ್ಲಿ ನೀರಿನ ಒಂದು ಉಷ್ಣಾಂಶ ನೋಡ್ಕೊಳ್ಬೇಕು. ನಾವು ಓಪನ್ ಮಾಡಿ ಬಿಟ್ಟಾಗ ಮೀನುಗಳು ಹೋಗಿ ಪುನಃ ವಾಪಸ್ ಬಂದು ಒಳಗಡೆ ಹೋಗ್ತದೆ, ಯಾಕೆ ನೀರಿನ ಒಂದು pH ಜಾಸ್ತಿ ಇರ್ತದೆ ಅಥವಾ ಟೆಂಪರೇಚರ್ ಜಾಸ್ತಿ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕಂತ, ಕೊಳದ ನೀರನ್ನು ಸ್ವಲ್ಪ ಈ ಒಂದು ಪ್ಯಾಕೆಟ್ ನೊಳಗೆ ಮಿಕ್ಸ್ ಮಾಡಿ ಸಮತೋಲನ ಮಾಡ್ಬೇಕು ಉಷ್ಣಾಂಶವನ್ನು. ಅದ ನಂತರ ಅದಕ್ಕೆ ಕೊಳಕ್ ಬಿಡ್ಬೇಕು, ಅದು ನಿಧಾನವಾಗಿ ಅಲ್ಲಿ ಅಡ್ಜಸ್ಟ್ ಆಗಿ ಹೋಗ್ತಾ ಇರ್ತದೆ. ಹೊಂದಾಣಿಕೆ ಮಾಡ್ಕೋತಾರೆ. ಕಟಾವ್ ಮಾಡೋದು ಯಾವಾಗ ಮಾಡೋದು? ಕೆಲವು ಟೈಮ್ ಸಂದರ್ಭ ಕೆಲವರು ಏನ್ ಮಾಡ್ತಾರೆ, ಪಾರ್ಷಿಯಲ್ ಅಂದ್ರೆ ಅರ್ಧ 60 ತಿಂಗಳಾದ ನಂತರ ನಮ್ಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾರ್ವೆಸ್ಟ್ ಮಾಡ್ತಾರೆ. 10 ತಿಂಗಳು 1 kg ಅಂತೂ ಬಂದಿರ್ತದೆ. ಮತ್ತು ಅವ್ರು ಬೆಳಿಲಿ ಅಂತ ಮುಂದಕ್ಕೆ ಬೆಳಿಲಿ ಅಂತ ಬೇಕಾದ ಒಂದು ಸ್ವಲ್ಪ ಮಟ್ಟಿಗೆ. ಈಗ ಸಣ್ಣ ಪ್ರಮಾಣದಲ್ಲಿ ಮಾಡಿದವ್ರು ಏನು ಹೇಳ್ತಾರೆ ಅಂತ, ಡಿಮ್ಯಾಂಡ್ ಇರಲ್ಲ, ಅವ್ರು ಮಾರ್ಕೆಟ್ಗೆ ತಗೊಂಡು ಹೋಗ್ಲಿಕ್ಕಾಗೋದಿಲ್ಲ, ಅವರು ಪಾರ್ಸೆಲ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಆರ್ಡರ್ ಬಂದಿದೆ, ಈಗ ಒಂದು ಇವತ್ತು ಸುತ್ತಮುತ್ತ ಹಳ್ಳಿಯಿಂದ ಒಂದು 10 kg ಬಂದಿದೆ ಆರ್ಡರ್, 10 kg ಅಷ್ಟೇ ಹಾರ್ವೆಸ್ಟ್ ಮಾಡ್ತಾರೆ, ಮತ್ತು ಉಳಿದಲ್ಲೇ ಬಿಡ್ತಾರೆ. ಪ್ರತಿದಿನ ಹಾರ್ವೆಸ್ಟ್ ಮಾಡ್ತಾನೆ ಹೋಗ್ತಾರೆ. 1 kg ಬಂದಂತರ ಮಾಡಿದ್ರೆ ಒಳ್ಳೇದು ಅಂತ. ಈ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಇವತ್ತು 1 kg ಮೀನಿಗೆ 250 ರೂಪಾಯಿ ಇದೆ, ಕಟ್ಲಾ ರೋ ಮೀನು. ಆದರೆ ಈ ರೀತಿಯಾಗಿ ಸುತ್ತಮುತ್ತ ಹಳ್ಳಿಗಳಿಂದ ಬಂದಾಗ ಡಿಮಾಂಡ್ ಬಂದರೆ ಅವರು ಆ ಒಂದು ಅನುಕೂಲಕ್ಕೆ ಡಿಮಾಂಡ್ಗೆ ತಕ್ಕಂತೆ ಅವರು ಹಾರ್ವೆಸ್ಟ್ ಮಾಡೋದ್ರಿಂದ ಅವರು ಲಾಭ ಇರ್ತದೆ. ಇವರು ಏನು ಮಾಡ್ತಾರೆ, ಹೋಲ್ಸೇಲ್ ಕೊಟ್ಟರೆ 100 ರೂಪಾಯಿನೂ ಸಿಗಲ್ಲ ಇವರಿಗೆ, ಮಾರಿದವರು ಪಾಪ ಮೀನು ಅಲ್ಲಿ 250 ರೂಪಾಯಿ ಮಾಡ್ತಾರೆ. ಕೆಲವೊಂದು ಜನ ಹೋಟೆಲ್ಗೆ 5-star ಹೋಟೆಲ್ಗೆಲ್ಲ ಭಾಳ ಡಿಮಾಂಡ್ ಇದೆ. ಅದು ಸುತ್ತಮುತ್ತ ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ಲಿಂಕ್ ಮಾಡಿಕೊಂಡು ಪ್ರತಿದಿನ ಸಪ್ಲೈ ಮಾಡುವಂಥ ಇದ್ರೆ, ಆ ಒಂದು ವ್ಯವಸ್ಥೆ ಇದ್ರೆ ಲಾಭ ಮಾಡ್ಬೋದು. ಈಗ ಮೀನುಗಳಿಗೂ ರೋಗ ಬರಬಹುದಾ? ಹೌದು, ಬರ್ತದೆ ರೋಗ ಮೀನುಗಳಿಗೆ. ನಾನು ಹೀಗೆ ಹೇಳಿದ್ದೇನೆ, ಟೆಂಪರೇಚರ್ ಒಂದು, ಉಷ್ಣಾಂಶ ಇನ್ನೊಂದು, pH ಇನ್ನೊಂದು, ಆಕ್ಸಿಜನ್, ಇದೆಲ್ಲ ಡಿಫಿಷಿಯನ್ಸಿ ಅಂದ್ರೆ ನೀರಿನಲ್ಲಿ ಅದರ ಪ್ರಮಾಣ ಕಡಿಮೆ ಆದ್ರೆ ಮೀನುಗಳು ಅದನ್ನ ಸಸೆಪ್ಟಿಬಲ್ ಇದೆ, ಅಂದ್ರೆ ರೋಗಗಳನ್ನ ಆಹ್ವಾನ ಮಾಡ್ತದೆ ಅದು ಬಾಡಿ. ಈಗ ನಮ್ಮ ರೋಗ ನಿರೋಧಕ ಶಕ್ತಿ ಹೆಕ್ ಕಡಿಮೆ ಆಗ್ತದೆ, ಬಿಸಿಲಿಗೆ ಜಾಸ್ತಿ ಹೋದ್ರೆ ಕಡಿಮೆ ಆಗುತ್ತೆ, ಅಥವಾ ಇನ್ನೇನೋ ರೋಗ ಇದಾದ್ರೆ ವೀಕ್ನೆಸ್ ಬಂದ್ರೆ ಏನೋ ಕಡಿಮೆ ಆಗ್ತೇವೆ, ಅಥವಾ ನೀರಿನ ಲವಣಗಳು ಕಡಿಮೆ ಆದ್ರೆ ಅದ್ರ ಜೊತೆಯಲ್ಲಿ ಟೀರಿಯಾ ವೈರಸ್ ಎಲ್ಲ ಇರ್ತದೆ ನೀರಿನಲ್ಲಿ. ಈ ಮೀನಿಗೆ ಒಂದು ರೋಗ ನಿರೋಧಕ ಕಡಿಮೆ ಆಗ ಈ ಎಲ್ಲಾ ರೋಗಾಣುಗಳು ಬಂದು ಅಟ್ಯಾಕ್ ಮಾಡ್ತದೆ, ಸಾಯುವಂತ ಪರಿಸ್ಥಿತಿ. ಹತೋಟಿ ಮಾಡೋದ್ರಿಂದ ಇದಕ್ಕೆ KMNO4 ಅಂದ್ರೆ ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದ ಸಾಧ್ಯವಿಲ್ಲ. ಆವಾಗ ಸುಣ್ಣವನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ, pH ಅನ್ನು ನೋಡ್ಕೊಳ್ಬೇಕು, ಆಮ್ಲ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಅದರ ಜೊತೆ ಆಕ್ಸಿಜನ್, ಆಕ್ಸಿಜನ್ ಅಂತೂ ಪ್ರತಿ 2 ತಿಂಗಳ 3 ತಾಸಿಗೆ ನೋಡ್ಕೊಳ್ಬೇಕು, ಮೇಂಟೈನ್ ಮಾಡ್ತಾನೇ ಇರಬೇಕಾಗುತ್ತದೆ. pH ಅಂತೂ ಮುಖ್ಯವಾಗಿ ಮಾಡಬೇಕು. ಟೆಂಪರೇಚರ್ ಇದನ್ನೆಲ್ಲ ನಾವು ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮೀನಿಗೆ ರೋಗ ಬರದೇ ನೋಡ್ಕೊಳ್ಬೋದು. ಸಮುದ್ರದ ಮೀನುಗಳು ಇದಾವು, ನಾವು ಈ ರೀತಿಯಾಗಿ ಒಂದು ಹೊಂಡದಲ್ಲಿಯೋ ಕೊಳದಲ್ಲಿಯೋ ಸಾಕಾಣಿಕೆ ಮಾಡುವಂಥದ್ದು, ಬಾವಿಯಲ್ಲಿ ಸಾಕಾಣಿಕೆ ಮಾಡುವಂಥದ್ದು, ಕೆರೆಯಲ್ಲಿ ಸಾಕಾಣಿಕೆ ಮಾಡುವಂಥದ್ದು, ಬೇಡಿಕೆ ಯಾವುದಕ್ಕೆ ಇರುತ್ತೆ? ಸಮುದ್ರ ಮೀನು ಆ ಒಂದು ಬೆಳವಣಿಗೆ ಮಾಡುವುದೇ ಬೇರೆ, ಸಿಹಿನೀರಿನ ಮೀನುಗಳ ಬೆಳವಣಿಗೆ ಮಾಡೋದು ಬೇರೆ. ಸಮುದ್ರ ನೀರು ಮೀನುಗಳಿಗೆ ಬೆಳವಣಿಗೆ ಮಾಡಲಿಕ್ಕೆ ಬೇರೆ ಒಂದು ಪದ್ಧತಿನೇ ಇದೆ, ಈ ಮೀನು ಪದ್ಧತಿ ಬೇರೆ. ನಾನು ಹೇಳ್ತಾ ಇರೋದು ಬೇಡಿಕೆ ಇರೋದು ಸಮುದ್ರ ಮೀನುಗಳಿಗೆ ಹೆಚ್ಚಿದೆ, ಯಾಕೆಂದ್ರೆ ಅದರ ರುಚಿಯಾಗಿರುತ್ತೆ. ಈ ಮೀನು ಎಲ್ಲಿ ಸಮುದ್ರ ಮೀನುಗಳು ಲಭ್ಯತೆ ಇರುವುದಿಲ್ಲ, ತಿನ್ನುವವರಿಗೆ ಸಿಗುವುದಿಲ್ಲ, ಕೆರೆ ಮೀನುಗಳನ್ನು ಲೈಕ್ ಮಾಡ್ತಾರೆ ಜನಗಳು. ಎಲ್ಲಿ ಸಮುದ್ರ ಮೀನುಗಳು ಜಾಸ್ತಿ ಸಪ್ಲೈ ಆಗುತ್ತೆ ಅಥವಾ ನಿಮಗೆ ಒದಗಿಸ್ತಾ ಇದ್ದಾರೆ ಅಲ್ಲಿ ಕೆರೆ ಮೀನುಗಳಿಗೆ ಅವ ಡಿಮಾಂಡ್ ಇಲ್ಲ. ಮೀನಿನಲ್ಲಿ ಏನೇನು ಪೋಷಕಾಂಶಗಳು ಇರ್ತವೆ? ಮೀನಿನಲ್ಲಿ ಇರುವಂಥ ಪೌಷ್ಟಿಕಾಂಶ ಬೇರೆ ಯಾವುದೇ ಒಂದು ಸಸ್ಯಾಹಾರಗಳಲ್ಲಿ ಅಥವಾ ಇನ್ನೊಂದು ಯಾವುದೇ ಒಂದು ಸಸ್ಯ ಮೀನಲ್ಲಿ ಇರುವಂಥ ಪೌಷ್ಟಿಕ ಒಂದು ಎಕ್ಸಾಂಪಲು ಒಂದೇದು ಪ್ರೋಟೀನ್ ಅಂದರೆ ಒಂದು ಸಸಾರಜನಕ ಅಂದರೆ ಒಂದು ಇದು ಒಂದು ಪ್ರೋಟೀನ್ ಆಗಬೇಕೆಂದ್ರೆ ಮೂರು ಅಮಿನೋ ಆಸಿಡ್ ಸೇರ್ಕೊಳ್ಬೇಕಾಗ್ತದೆ ಇದು ಪ್ರೋಟೀನ್ ಸಸಾರಜನಕ ಇರ್ತದೆ ಒಂದು ಅಮಿನೋ ಹೆಚ್ಚಿನ ಅಂಶ ಮೀನಿನಲ್ಲಿ ಸಾಮಾನ್ಯವಾಗಿ ಲೈಸಿನ್ ಮತ್ತು ಮಿಥಿಯೋನ್ ಅಂತ ಎರಡು ಮುಖ್ಯವಾದ ಅಮಿನೋ ಆಸಿಡ್ಗಳಿದೆ ಇದು ಹೆಚ್ಚು ಇದರಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಬೇರೆ ಯಾವುದೇ ಒಂದು ಆಹಾರಗಳಲ್ಲಿ ಸಿಗುವುದಿಲ್ಲ ಇಷ್ಟೊಂದು ನಮ್ಮ ರೋಗ ನಿರೋಧಕ ಶಕ್ತಿಗೆ ಹೆಚ್ಚು ಸಹಾಯ ಮಾಡ್ತದೆ ಈ ಎರಡು ಇನ್ನೊಂದು ಅಮಿನೋ ಆಸಿಡ್ ಇದೆ ಅದು ಸಿಗಡಿಗಳಲ್ಲಿ ಪ್ರೊಲೈನ್ ಅಂತ ಇರೋದು ಜಾಸ್ತಿ ಇಲ್ಲಿ ಸಿಗುವಂಥ ಲೈಸಿನ್ ಮತ್ತು ಮಿಥಿಯೋನೈನು ಬೇರೆ ಯಾವುದೇ ಇದರಲ್ಲೂ ವಸ್ತುಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಸಿಗುತ್ತೆ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಇನ್ನೊಂದು ಫ್ಯಾಟಿ ಆಸಿಡ್ ಅಂದರೆ ಕೊಬ್ಬು ಒಮೆಗಾ ಫ್ಯಾಟಿ ಆಸಿಡ್ ಮುಖ್ಯ ಈ ಒಮೆಗಾ ಫ್ಯಾಟಿ ಆಸಿಡ್ ಏನು ಮಾಡ್ತಾರೆ ಅಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಅಂತ ಹೇರಳವಾಗಿ ದೊರೆಯುವಂಥದ್ದು ಮೀನುಗಳಲ್ಲಿ ಅದು ಬಿಟ್ಟರೆ ಕೆಲವು ಚೀ ಸೀಡ್ಸು ಚೈ ಸೀಡ್ಸು ಅದೆಲ್ಲ ಸಿಗುತ್ತೆ ವೆಜಿಟೇಬಲಲ್ಲಿ ಬಟ್ ಇಲ್ಲಿ ಜಾಸ್ತಿ ಸಿಗುತ್ತೆ ಇದೇನು ಮತ್ತೆ ದೇಹದಲ್ಲಿರುವಂಥ ಕೊಬ್ಬಿನ ಕೊಲೆಸ್ಟ್ರಾಲ್ ಅನ್ನು ಕರಗಿಸಲಿಕ್ಕೆ ಹೆಲ್ಪ್ ಮಾಡ್ತದೆ ಈಗ ಒಮೆಗಾ ಫ್ಯಾಟಿ ಆಸಿಡ್ ಇದನ್ನು ನಾವು ಏನು ಮಾಡ್ತೇವೆ ಕಾರ್ಡಿಯೋ ವೆಸ್ಕ್ಯುಲರ್ ಕಂಟ್ರೋಲ್ ಡಿಸೀಸ್ ಇಂದ ಹೇಳ್ತೇವೆ ಕಂಟ್ರೋಲ್ ಮಾಡಲಿಕ್ಕೆ ಉಪಯೋಗಿಸ್ತೇವೆ ಅಂದರೆ ಹೃದಯ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಒಮೆಗಾ ಫ್ಯಾಟಿ ಆಸಿಡ್ ಇದು ಭಾಳ ಒಳ್ಳೆ ಮೀನು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಮೀನುಗಳನ್ನು ಮಕ್ಕಳು ಕೊಡಿ ಅಂತ ಬ್ರೈನ್ ಶಾರ್ಪ್ ಆಗುತ್ತೆ ಬ್ರೈನ್ ಶಾರ್ಪ್ ಆಗ್ತದೆ ಅಂದರೆ ಮೆಮೊರಿ ಜಾಸ್ತಿ ಇದೆ ಸಾಮಾನ್ಯವಾಗಿ ಮೀನು ಎಷ್ಟು ಅಲರ್ಟ್ ಆಗಿರ್ತದೆ ನೀರಿನಲ್ಲಿ ಆಕ್ಟಿವ್ ಆಗಿ ಆಕ್ಟಿವ್ ಅದೇ ಥರ ಮೀನು ತಿಂದವರು ಹಾಗೆ ಇರ್ತಾರಂತ ಒಂದು ಇನ್ನೊಂದು ಸಾಮಾನ್ಯವಾಗಿ ಸಾಡೆ ಮೀನು ಅಂತ ಕ್ಯಾಟ್ ಫಿಶ್ ಅಂತ ಇರ್ತದೆ ಗರ್ಭಿಣಿಯವರು ಅದೇ ತಲೆ ತಿಂದರೆ ಒಳ್ಳೇದು ಅಂತ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದಂತ ಅವರು ಆ ಥರ ಒಂದು ಒಂದು ಇದಿದೆ ಆಹಾರದಲ್ಲಿ ಮೀನು ಆಹಾರ ಬಹಳ ಶ್ರೇಷ್ಠ ಅಂತೇಳಿ ಯಾವಾಗಲೂ ಎಸ್ ಸರ್ ಒಳ್ಳೆಯದು ಡಾಕ್ಟರ್ ನಾರಾಯಣ್ ಮೋಗ್ಯರವರೇ ಇಷ್ಟೆಲ್ಲ ಮೀನು ಸಾಕಾಣಿಕೆ ಅದರಲ್ಲೂ ಪ್ರಮುಖವಾಗಿ ಮಿಶ್ರ ಮೀನು ಸಾಕಾಣಿಕೆ ಲಾಭದಾಯಕ ಅದನ್ನು ಮಾಡಬಹುದು ಅಂತ ಹೇಳಿದ್ರಿ ಇನ್ನು ರೈತರಿಗೆ ಏನೇ ಪ್ರಶ್ನೆಗಳು ಇರಬಹುದು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಫೋನ್ ಸಂಖ್ಯೆ ಕೊಟ್ಟರೆ ಅನುಕೂಲ ಆಗುತ್ತೆ 9480 9484599 06 06 ಈ ಸಂಖ್ಯೆಗೆ ಫೋನ್ ಮಾಡಿ ಎಲ್ಲಿದೋ ಎಲ್ಲಿದೋ ಬರ್ತಾರೆ ಹೊಸಪೇಟೆಯಿಂದ ಇದರಿಂದ ಎಲ್ಲ ಬಂದು ಅವರು ನಮ್ಮ ಮಾಹಿತಿ ತಗೊಂಡು ಹೋಗ್ತಾ ಇದ್ದಾರೆ ಧನ್ಯವಾದ ನಮಸ್ತೆ ಥ್ಯಾಂಕ್ ಯು ಕೃಷಿ ಕಾಮಧೇನು ರೈತರ ಸಿಹಿದೇನು ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಇದುವರೆಗೆ ಮಿಶ್ರ ಮೀನು ಸಾಕಣೆ ಕುರಿತು ಡಾಕ್ಟರ್ ನಾರಾಯಣ್ ಮೋಗೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಹೇಮಂತ ರಾಮಡಗಿ ಸಂಕಲನ ನವೀನ್ ಮಹಾಲೆ ಇದು ಇಂದಿನ ಕೃಷಿ ಶೋಧನೆ ಸಾಧನೆ ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಲೆನಾಡು ಕರಾವಳಿ ಪ್ರದೇಶ ಉತ್ತರ ಅರೆ ಮಲೆನಾಡು ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಪದವಿ ಸ್ನಾತಕೋತ್ತರ ಕೃಷಿ ಮಾರುಕಟ್ಟೆ ವ್ಯವಹಾರ ಸಮುದಾಯ ವಿಜ್ಞಾನ ಕೃಷಿ ಅರಣ್ಯ ಪದವಿಗಳು ಕೃಷಿ ಸಂಶೋಧನೆ ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ 28 ಕೃಷಿ ಸಂಶೋಧನಾ ಕೇಂದ್ರಗಳು 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ ವಿವಿಧ ಬೆಳೆಗಳ 210 ತಳಿಗಳು ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ಸಿಬ್ಬಂದಿ ತರಬೇತಿ ಘಟಕ ಸಮುದಾಯ ಬಾನುಲಿ ಕೇಂದ್ರ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಈಗ ಕೃಷಿ ವಾರ್ತೆ ಹಾಲು ಹಿಂಡುವ ದನಗಳ ಪಾಲನೆಯನ್ನು ಚೆನ್ನಾಗಿ ಮಾಡಬೇಕು ಹಾಲು ಹಿಂಡುವ ಮೊದಲು ಜಾನುವಾರುಗಳ ಮೈಯನ್ನು ಮತ್ತು ಕೊಟ್ಟಿಗೆಯನ್ನು ಪ್ರತಿದಿನ ಚೆನ್ನಾಗಿ ತೊಳಿಬೇಕು ಕೊಟ್ಟಿಗೆ ಒಣದಾಗಿರಬೇಕು ಇದರಿಂದ ಕೆಚ್ಚಲು ಬಾವು ರೋಗವನ್ನು ತಡೆಗಟ್ಟಬಹುದು ನಿಗದಿತ ಸಮಯದಲ್ಲಿಯೇ ಹಾಲನ್ನು ಹಿಂಡೋದ್ರಿಂದ ಹಾಲಿನ ಇಳುವರಿ ಉತ್ತಮವಾಗಿರುತ್ತೆ. ದಿನಕ್ಕೆ 10 ಕಿಲೋಗ್ರಾಂಗಿಂತ ಹೆಚ್ಚು ಹಾಲು ಕೊಡುವ ಮಿಶ್ರತಳಿ ಹಸುಗಳನ್ನು ದಿನಕ್ಕೆ 3 ಬಾರಿ ಹಿಂಡುವುದು ಒಳ್ಳೆಯದು. ಹಾಲು ಹಿಂಡುವ ಮೊದಲು ಜಾನುವಾರಿನ ಕೆಚ್ಚಲನ್ನು ಮತ್ತು ಹಿಂಡುವವರು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಹಿಂಡುವಾಗ ಮೊಲೆಗೆ ಬೆಣ್ಣೆ ಅಥವಾ ಎಣ್ಣೆ ಮತ್ತಿತರ ಪದಾರ್ಥಗಳನ್ನು ಹಚ್ಚಬಾರದು. ಹಾಲನ್ನು ಪೂರ್ಣ ಮುಷ್ಟಿ ಪದ್ಧತಿಯಿಂದ ಆದಷ್ಟು 7-8 ನಿಮಿಷಗಳಲ್ಲಿ ಹಿಂಡಬೇಕು. ಇದರಿಂದ ಕೆಚ್ಚಲು ಬಾವು ರೋಗ ಹಾಗೂ ಮೊಲೆಗೆ ಆಗಬಹುದಾದ ಗಾಯಗಳನ್ನು ತಡೆಗಟ್ಟಿ ಹೆಚ್ಚಿಗೆ ಹಾಲಿನ ಉತ್ಪಾದನೆ ಪಡೆಯಬಹುದು. ಹಿಂಡುವ ಮತ್ತು ಹಾಲು ಶೇಖರಿಸುವ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಉಪಯೋಗಿಸಬೇಕು. ಹಾಲು ಹಿಂಡಲು ಉಪಯೋಗಿಸುವ ಪಾತ್ರೆಗಳನ್ನು ಅಡುಗೆ ಮಾಡೋದಕ್ಕೆ ಬಳಸಬಾರದು. ಹಾಲು ಹಿಂಡುವ ಸಮಯದಲ್ಲಿ ಜಾನುವಾರುಗಳಿಗೆ ಹೊಡೆಯುವುದು ಮತ್ತು ಬೆದರಿಸೋದನ್ನು ಮಾಡಬಾರದು. ಇದರಿಂದ ಹಾಲಿನ ಇಳುವರಿ ಕಡಿಮೆಯಾಗುವ ಸಂಭವ ಇರುತ್ತೆ. ದಿನಕ್ಕೆ 10 ಕಿಲೋಗ್ರಾಂಗಿಂತ ಹೆಚ್ಚಿಗೆ ಹಾಲು ಹಿಂಡುವಂತಹ ದನಗಳನ್ನು ಯಂತ್ರದಿಂದಲೂ ಹಿಂಡಬಹುದು. ಹೀಗೆ ಮಾಡುವಾಗ ಶುಚಿತ್ವವನ್ನು ಕಾಪಾಡುವುದು ಹಾಗೂ ಎಚ್ಚರಿಕೆ ವಹಿಸುವುದು ತುಂಬ ಅಗತ್ಯ. ಜಾನುವಾರು ಕರು ಹಾಕಿದ 2 ತಿಂಗಳ ಒಳಗೆ ಬೆದೆಗೆ ಬಂದು 3 ತಿಂಗಳ ಒಳಗಾಗಿ ಗರ್ಭ ಧರಿಸಬೇಕು. ಒಂದು ವೇಳೆ ಬೆದೆಗೆ ಬರೆದಿದ್ದರೆ ಮತ್ತು ಗರ್ಭ ಧರಿಸದಿದ್ದರೆ ಪಶುವೈದ್ಯರಿಂದ ಪರೀಕ್ಷೆ ಮಾಡಿಸಿ ಸೂಕ್ತ ಔಷಧೋಪಚಾರ ಮಾಡಿಸಬೇಕು. ಇದರಿಂದ ವರ್ಷಕ್ಕೊಂದು ಕರು ಹಾಗೂ ಸತತ ಹಾಲನ್ನು ಪಡೆಯಬಹುದು. ಹಾಲು ಹಿಂಡುವ ಜಾನುವಾರು ಗರ್ಭ ಧರಿಸಿದ ಮೇಲೆ ಅದು ಕರು ಹಾಕುವ 3 ತಿಂಗಳ ಮೊದಲೇ ಹಾಲು ಹಿಂಡೋದನ್ನು ಕ್ರಮೇಣವಾಗಿ ನಿಲ್ಲಿಸಬೇಕು. ಮೊದಲು 9 ಹಿಂಡಬೇಕು, ನಂತರ 2 ದಿವಸಕ್ಕೊಮ್ಮೆ, 3-4 ದಿವಸಕ್ಕೊಮ್ಮೆ, 5-6 ದಿವಸಕ್ಕೊಮ್ಮೆ, ಕೊನೆಗೆ ವಾರಕ್ಕೊಮ್ಮೆ ಹಿಂಡಿ ಪೂರ್ತಿ ಹಾಲು ಹಿಂಡೋದನ್ನು ನಿಲ್ಲಿಸಿ 2 ತಿಂಗಳು ವಿರಾಮ ಕೊಡಬೇಕು. ಹಾಲು ಬತ್ತಿಸುವ ಸಮಯದಲ್ಲಿ ದನಗಳಿಗೆ ದಾಣಿ ಮಿಶ್ರಣದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಹೀಗೆ ಮಾಡೋದರಿಂದ ಗರ್ಭದಲ್ಲಿಯ ಕರುವಿನ ಬೆಳವಣಿಗೆಯ ಮೇಲೆ ಮತ್ತು ಮುಂದಿನ ಸೂಲಿನ ಹಾಲಿನ ಇಳುವರಿಯ ಮೇಲೆ ಒಳ್ಳೆಯ ಪರಿಣಾಮ ಆಗುತ್ತೆ. ಹಾಲು ಸಂಪೂರ್ಣವಾಗಿ ಬತ್ತಿದ ಮೇಲೆ ಪುನಃ ದಾಣಿ ಮಿಶ್ರಣ ನೀಡಬೇಕು. ಹೆಚ್ಚಿಗೆ ಹಾಲು ಹಿಂಡುವ ಪಶುಗಳನ್ನು ಆದಷ್ಟು ಮನೆಯಲ್ಲಿಯೇ ಕಟ್ಟಿ ಮೇಯಿಸೋದು ಒಳ್ಳೆಯದು. ಜೊತೆಗೆ ದಿನಕ್ಕೆ 1-2 ತಾಸು ತಂಪಾದ ವೇಳೆಯಲ್ಲಿ ಹೊರಗಡೆ ಅಲೆದಾಡೋದಕ್ಕೆ ಬಿಡೋದ್ರಿಂದ ಅವುಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಹಿಂಡುವ ದನಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಮೇವಿನ ಗುಣಧರ್ಮದ ಆಧಾರದ ಮೇಲೆ ಒಂದು ಜಾನುವಾರುವಿಗೆ ಅದರ ಹಾಲಿನ ಇಳುವರಿಯ 30-50% ಪ್ರಮಾಣದಷ್ಟು ದಾಣಿ ಮಿಶ್ರಣವನ್ನು ಪ್ರತಿ ದಿವಸ ಕೊಡಬೇಕು. ಉದಾಹರಣೆಗೆ ಕನಿಷ್ಠ ಮಟ್ಟದ ಮೇವು ಇದ್ದಾಗ ಪ್ರತಿ 2 ಕಿಲೋಗ್ರಾಂ ಹಾಲಿನ ಉತ್ಪಾದನೆಗೆ 1 ಕಿಲೋಗ್ರಾಂ ದಾಣಿ ಮಿಶ್ರಣ ಹಾಗೂ ಉತ್ತಮ ಗುಣಮಟ್ಟದ ಹಸಿರು ಮೇವು ಇದ್ದರೆ ಪ್ರತಿ 3 ಕಿಲೋಗ್ರಾಂ ಹಾಲಿನ ಉತ್ಪಾದನೆಗೆ 1 ಕಿಲೋಗ್ರಾಂ ದಾಣಿ ಮಿಶ್ರಣ ಕೊಡಬೇಕು. ಜಾನುವಾರು ಹಾಲು ಹಿಂಡುತ್ತಿದ್ದು ಅದರ ಜೊತೆಗೆ ಗರ್ಭ ಧರಿಸಿದರೆ ಹಾಲಿನ ಇಳುವರಿಯ ಪ್ರಮಾಣದ ದಾಣಿ ಮಿಶ್ರಣದ ಜೊತೆಗೆ ಗರ್ಭ ಧರಿಸಿದ 6 ತಿಂಗಳವರೆಗೆ 1 ಕಿಲೋಗ್ರಾಂ ಹಾಗೂ 6 ತಿಂಗಳ ನಂತರ 2 ಕಿಲೋಗ್ರಾಂ ದಾಣಿ ಮಿಶ್ರಣವನ್ನು ಹೆಚ್ಚಿಗೆ ಕೊಡಬೇಕು. ಪ್ರತಿದಿನ ಜಾನುವಾರುಗಳಿಗೆ ಹೊಟ್ಟೆ ತುಂಬುವಷ್ಟು ಹಸಿರು ಮೇವು ಮತ್ತು ಒಣ ಮೇವು ಕೊಡಬೇಕು. ಒಂದು ವೇಳೆ ಹಸಿರು ಮೇವು ಸಿಗದೇ ಇದ್ದರೆ ರಸಮೇವು ಕೊಡಬಹುದು. ಹಸಿರು ಮೇವುಗಳಾದ ಅದರಲ್ಲೂ ಗೋವಿನ ಜೋಳ ಹಾಗೂ ಕುದುರೆ ಮೆಂತೆ ಸೊಪ್ಪನ್ನು ತಿನ್ನಿಸೋದರಿಂದ ದಾಣಿ ಮಿಶ್ರಣದ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಪಡೆಯಬಹುದು. ಹಿಂಡುವ ದನಗಳಿಗೆ ನೀರು ಹೆಚ್ಚಿಗೆ ಬೇಕಾಗುವುದರಿಂದ ಒಂದು ದಿವಸಕ್ಕೆ ಕನಿಷ್ಠ 5-6 ಸಲ ಸ್ವಚ್ಛವಾದ ನೀರನ್ನು ಕುಡಿಸಬೇಕು. ಇಲ್ಲದಿದ್ದರೆ ಹಾಲಿನ ಇಳುವರಿ ಕಡಿಮೆಯಾಗುತ್ತದೆ. ಈ ರೀತಿ ಜಾನುವಾರುಗಳ ಪಾಲನೆ ಮತ್ತು ಪೋಷಣೆಯನ್ನು ಮಾಡೋದರಿಂದ ಪ್ರತಿ 1-1.5 ವರ್ಷಕ್ಕೊಂದು ಕರು ಹಾಗೂ 2 ಸೂಲುಗಳ ನಡುವೆ 2-3 ತಿಂಗಳನ್ನು ಬಿಟ್ಟು ಸತತವಾಗಿ ಹಾಲನ್ನು ಪಡೆದು ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭ ಪಡೆಯಬಹುದು. ಕೃಷಿ ವಾರ್ತೆ ಕೇಳಿದಿರಿ. ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಧುಮೇಹ ಹಾಗೂ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳು ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮೃತ್ಯುಂಜಯ್, ನಡೆಸಿಕೊಡುತ್ತಾರೆ ಎಚ್ಬಿ ರಾಮಡಗಿ, ಪ್ರಾಯೋಜಕರು ಎಸ್ಟಿಎಂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50. ನಾನು ಡಾಕ್ಟರ್ ಮೃತ್ಯುಂಜಯ ಹಿರೇಗೌಡರು, ಎಸ್ಟಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಡಯಾಬಿಟಿಸ್ ಅಂದರೆ ಮಧುಮೇಹ, ಅದರಿಂದಾಗುವ ದುಷ್ಪರಿಣಾಮಗಳು ಮತ್ತು ಅದರ ಚಿಕಿತ್ಸೆ, ಈ ಬಗ್ಗೆ ತಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸಲಿದ್ದೇನೆ. ಧನ್ಯವಾದಗಳು. ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.